ಬರಬಹುದಾದ ಆರೋಗ್ಯ ಸಮಸ್ಯೆಗಳ ಬಗೆಗೂ ಗಮನವಿರಲಿ. ಸೋಫಾ, ಹಾಸಿಗೆ, ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳುವ, ಜೊತೆಗೆ ಮಡಿಲಲ್ಲಿ ನಾವು ಮಲಗಿಸಿಕೊಂಡು ಮುದ್ದಾಡುವ, ಬೆಕ್ಕು, ನಾಯಿ, ಪಾರಿವಾಳದಂಥ ಪ್ರಾಣಿ ಪಕ್ಷಿಗಳ ಮೈಮೇಲಿನ ಧೂಳು, ಕಶ್ಮಲ ಮತ್ತು ಸೂಕ್ಷ್ಮ ಕಣಗಳು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದೀತು ಜೋಕೆ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಜಯಪುರ. ರೈತ ಬಾಂಧವರ ಕಾರ್ಯಕ್ರಮ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಸಂಚಾರಿ ಸಾಹಿತ್ಯದ ಕೌತುಕ. ವೀಲ್ ಮೇಲೆ ವಿಶ್ವಕೋಶ. ಏ ಭಾಯ್ ದರ ದೇಖ್ ಕೆ ಚಲೋ, ಆಗೆ ಹಿ ನಹಿ ಪೀಚೆ ಭಿ, ದಾಯೆ ಹಿ ನಹಿ ಬಾಯೆ ಭಿ, ಊಪರ್ ಹಿ ನಹಿ. ವಾಹನಗಳ ಮೇಲಿನ ಬರಹಗಳ ಕುರಿತ ಒಂದು ವಾರೆ ನೋಟ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಅಟ್ಟೋ ಲಾರಿ ಹಿಂದೆ ಬರೆದು ವಿಜ್ಞಾನಿ ಅಂತ ತಿಳಿಬೇಡ. ಸದ್ಯದಲ್ಲೇ ನಿರೀಕ್ಷಿಸಿ ವೀಲ್ ಮೇಲೆ ವಿಶ್ವಕೋಶ. ವೀಲ್ ಮೇಲೆ ವಿಶ್ವಕೋಶ ನಿಮ್ಮ ಆಕಾಶವಾಣಿ ಕಲಬುರಗಿ ಹಾಗೂ ವಿಜಯಪುರ ಕೇಂದ್ರಗಳಿಂದ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇಂಡಿ ತಾಲೂಕು ಬೆಣಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನೆಂಬುರ್ಗಿ ಅವರೊಂದಿಗೆ ಲಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ. ಕೇಳಿ ಹೋಮಿಯೋ ಕೃಷಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರಗಿ ಅವರೊಂದಿಗೆ ಲಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ನೈಸರ್ಗಿಕ ಕೃಷಿಕರಾಗಿರುವಂತಹ ರಾಜಶೇಖರ್ ನಿಂಬರಗಿ ಅವರು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ನಿಂಬರಗಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ. ನಮಸ್ಕಾರ ಸರ್. ರಾಜಶೇಖರ್ ನಿಂಬರಗಿ ಅವರಂತಂದ್ರ ನೈಸರ್ಗಿಕ ಕೃಷಿ ಅನ್ನುವಂತಹ ಒಂದು ಅನ್ವರ್ಥ ನಾಮ ಬಂದ್ಬಿಡುತ್ತ. ನೈಸರ್ಗಿಕ ಕೃಷಿಗೆ ಮತ್ತೆ ನಿಂಬರಗಿ ಅವರಿಗೆ ಏನು ವ್ಯತ್ಯಾಸ ಇಲ್ಲ? ನೀವು ಯಾವಾಗಿಂದ ಶುರು ಮಾಡಿದ್ರೆ ನೈಸರ್ಗಿಕ? 2006 ಶುರು ಮಾಡಿದ್ರಿ ಸರ್. ಅದಕ್ಕಿಂತ ಮೊದಲು ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿದ್ದಿಲ್ಲ ಸರ್. ಅದರಗದ ಕುಂಬಳ ಸರ್ ನಮ್ಗೆ ಇದನ್ನ ಮಾಡು ನೋಡು, ಬಹಳಷ್ಟು ಒಳ್ಳೆ ಕೃಷಿ ಮಾಡ್ತಿತ್ತು ಬಹಳ ಮಂದಿ ಹೇಳ್ಯಾರ. ನೀ ಮಾಡೋದು ನನಗೆ ಯಾಕೋ ಸರಿ ಅನ್ಸಲ್ಲ, ಇದ ಬಹಳಷ್ಟು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಕೃಷಿ ಮಾಡ್ತಿ. ಅದಕ್ಕೆ ವಾಲ್ದ ಸರ ಅಥವಾ ಒಂದು 2-3 ವರ್ಷ ವಾಲ್ದಂದ್ರಿ ನಾ. ಅವ್ರು ಏನಾರೇ ಹೇಳಿ, ನಮ್ಮ ಯಾವಾಗಲೂ ಕಬ್ಬಿನ ಗಾಳ ನಡೆದಿರ್ತಿತ್ತು, ಬಾಳೆಕಾಯಿ ಇರ್ತಿದ್ದು, ಹಾಲು ಇರ್ತಿದ್ದು, ಕಬ್ಬಿನ ಹಾಲು ಕುಡಿಸಿ ಬಾಳೆಹಣ್ಣು ತಿನ್ನಿಸಿ ಕಳಿಸಿ ಬಿಡ್ತಿದ್ರಿ. ಅವ್ರು ಹೇಳೋದಕ್ಕೆ ಕೇಳಿಲ್ಲ ರೀ. ಅದು ಯಾಕಂದ್ರೆ ನಾನು ಹಣಿಬಾರದೊಳಗೆ ನಾವು ಬಂದಿದ್ದಿಲ್ಲಿ ಕಾಣಿಸ್ತಾರೆ ಸರ್, ಹೈರಾಣಾಗೋದಿತ್ತು. ಮುಂದೆ ಅವರು ಒಂದ್ಸಲ ಜುಲುಮಿಲೆ 2006 ಕೂಳು ಸಂಘ ಕರ್ಕೊಂಡು ಹೋದ್ರಿ ಸರ್. ಅಲ್ಲಿ ಶಿಬಿರ ನಡೆದಿತ್ತು ಸುಭಾಷ್ ಬಾಳೆಕರ್ ಅವ್ರದ್ದು. ಅಲ್ಲಿ ಹೋಗೋ ಮುಂದಾಗ ಜ್ವರ ಜುಲುಮಿಲೆ ವಲ್ಲ ಅನ್ಕೋತೇ ಹೋಗಿ ಅದನ್ನು ಅಲ್ಲಿ ಹೋಗೋದೊಳಕ್ಕೆ ನನಗೆ ಅವ್ರು ಹೇಳೋದ ವಿಷಯ ಭಾಳ ಚಲೋ ಅನಿಸ್ತೀರಿ ಸರ್. ಅವಾಗ ಅದನ್ನೆಲ್ಲನೂ ನಾ ಬರ್ಕೊಂಡು ನನ್ನ ತಲೆಯಾಗಿನ ಏನಾದರೂ ಮಾಡಬೇಕಾದ್ರೆ ನೈಸರ್ಗಿಕ ಕೃಷಿಯನ್ನೇ ಮಾಡಬೇಕು, ಇಲ್ಲಿಕಂದ್ರೆ ಯಾವ ಕೃಷಿನೂ ಮಾಡಬಾರ್ದೆ ನಿರ್ಧಾರ ತೊಗೊಂಡು ಅಲ್ಲಿ ಬರೋ ಮುಂದಾಗ ಒಂದು ಚಾಲೆಂಜ್ ಮಾಡಿ ಬಂದೇನೆ ಸರ್. ನಾ ಕರಿಲಾರ್ದೆ ನನ್ನ ತೋಟಕ್ಕೆ ಪಾಳೇಕರ್ ಅವರು ಬರಬೇಕು, ಹಂಗೆ ಕೃಷಿ ಮಾಡಬೇಕು ನಾನು. ಒಂದು ದೊಡ್ಡ ಸವಾಲು ಇದು, ದೊಡ್ಡ ಸವಾಲು ರೀ. 6 ಅಂದು ಬಂದಿದ್ದ ಸರ್, 9 ಬಂದ್ರಿ ಸರು. ನಾ ಕರಿಲಾರ್ದೆ ನನ್ನ ತೋಟಕ್ಕೆ 500 ಜನ ತಗೊಂಡು ಬಂದು ನೋಡಿ ಚಲೋ ಅಂದ್ರಿ. ನೀವು ಮಾಡಿದಂತದಕ್ಕೆ ಅವರು ಒಂದು ಗ್ರೇಡ್ ಕೊಟ್ಟರು. ಅವಾಗ ಹಿಡಿದು ಹಿಂದೆ ನೋಡಿದ ಸರ್, ಬಹಳ ಚಲೋ ಆಗ್ಯದ್ರಿ. ನಾನು ನಮ್ಮ ಮಕ್ಕಳಿಗೆ ಶಾಲೆ ಕಲಿಸಿ ನೌಕರಿ ಕಲಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕೇನ್ರಿ. ನನಗೆ ಎಲ್ಲಾದ್ರದ್ದು ನೆಮ್ಮದಿ ಆದ್ರಿ. ಒಂದೇ ಒಂದು ಕೊರಗಾದ್ರಿ ಸರ್, ಈ ಶಾಲೆ ಕಲಿಸೋದು ಬಿಡಿಸಿ ನೌಕರಿ ಕಳಿಸಬಾರ್ದು ಅಂತೇಳಿ ಒಕ್ಕಲ್ತನಕ್ಕೆ ಹಾಕಿನಿ. ಒಕ್ಕಲ್ತನದೊಳಗೆ ಪಾಸ್ ಆಗ್ಯಾರಿ ನಾವು. ಭಾಳ ಅಗ್ದಿ ಸುರಕ್ಷಿತ ಒಕ್ಕಲ್ತನ ಆದ್ರಿ. ಯಾ ನೌಕರಿದಾರೆ ಕಮ್ಮಿ ಇಲ್ಲಾರ್ದಷ್ಟು ಉತ್ಪನ್ನ ತೆಗಿತೀವ್ರಿ. ಅದು ಪಾಳೇಕರ್ ಅವ್ರ ಪುಣ್ಯ ರೀ, ಕುಂಬಳ ಸರ್ ಪುಣ್ಯ. ಆದ್ರೆ ಈ ಲಗ್ನ ಮಾಡುವಂತ ಸಮಸ್ಯೆ ಬಂದ್ರಿ ಸರ್, ಎಲ್ಲಾರು ತಿಳ್ಕೊಳ್ಳಲ್ಲ ಸರ್. ನಾವು ತನ್ನ ಬಣ್ಣಿಸಬೇಡ, ಇದ್ರ ಹಳಿಯಲ್ಲಿ ಬೇಡ ಅಂದ್ರೆ ನಮ್ಮನ್ನೇ ನಾವು ಬಣ್ಣಿಸ್ಕೋಬಾರ್ದು ಅಂತ ಹೇಳಿ ಬರೇ ಕನ್ಯಾ ಕೊಡ್ತೀರಿ ಏನ್ರಿ ಅದಕ್ಕೆ ಒಕ್ಕಲ್ತನ ಮಾಡ್ತಾರ ನೋಡನ್ರಿ ಅಂದು ಬಿಡ್ತಾರ್ರಿ. ಇಲ್ಲ, ನಾವು ಒಬ್ಬಕ್ಕಿನ ಅದಾಳ, ಇಬ್ರೇ ಅದಾರ, ಸಾಲಿ ಕಲ್ಸಿದೇವು, ನಾವು ನೌಕರಿದಾರಿಗೆ ಕೊಡ್ತೇವೆ ತಿಟ್ಕೊಂಡಿದ್ದೇವ್ರಿ, ಕೊಡಂಗಿಲ್ಲ ಅಂತ ಹೇಳ್ತಾರ್ರಿ. ಅದಕ್ಕೆ ಯಾರಿಗೆ ಏನ್ ಕನ್ವಿನ್ಸ್ ಮಾಡಿ ಹೇಳಬೇಕು ಗೊತ್ತಾಗಲ್ಲ ಇದ್ರಿ ಸರ್. ಕಾಲನೇ ಉತ್ತರ ಹೇಳಬೇಕು, ಕಾಲನೇ ಉತ್ತರ ಹೇಳಬೇಕು. ಆದ್ರೂ ಗಟ್ಟಿಕೊಂಡಿದ್ದೇರಿ ಸರ್. ನಾವು ಬಹಳ ಒಳ್ಳೆ, ನಿಮ್ಮ ಆತ್ಮಸ್ಥೈರ್ಯ ಎಲ್ಲರಿಗೂ ಬರಬೇಕು ಅಂತಂದ್ರೆ ಮತ್ತೆ ಬರ್ತಾರೆ ಸರ್. ಸಿದ್ದೇಶ್ವರ ಅಪ್ಪ ಅವರದ ಮಾತು ಯಾರು ಕೇಳ ಎಲ್ಲರಿಗೂ ಬರೆಯುತ್ತದ್ರಿ ಅದು. ಈಗ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿ? 6 ಅಂದ್ರೆ ನೋಡ್ತಾರೆ, ಇನ್ನೊಂದು 1 ಆದ್ರೆ 20 ಆಯ್ತು. 20 ನೈಸರ್ಗಿಕ ಕೃಷಿ, ನೈಸರ್ಗಿಕ ಕೃಷಿ ಮಾಡಿನಿ ಸರ್. ನನಗೆ ಮಳೆ ಬಂದ್ರೆ ಚಲೋ, ಮಳೆ ಬರಲಿಲ್ಲ ಬಹಳ ಚಲೋ ಅನ್ನೋ ಲೆಕ್ಕ ನಾವು ವಿಶ್ವಾಸ ಇಟ್ಟಿದ್ದೀರಿ ಸರ್. ನಮ್ಗೆ ಹಂಗೆ ಮೂಡ್ಯಾದ್ರಿ. ನೀರಿಗಾಗಿ ನಾವು ಹೊಟ್ಟೆ ತೊಂದರೆಯೇ ತೊಳೋದ್ರಿ ಸರ್. ವಾತಾವರಣದೊಳಗೆ 78% ನೀರು ಅಂತ ಹೇಳಿ ಸರ್. 1 kg ಹ್ಯೂಮಸ್ ಯುಕ್ತ ಮಣ್ಣು, ಮೆತ್ತನ ಮಣ್ಣು, ಅದಿನ 6 ನೀರು ಜಕ್ಕೊಂಡು ಬೆಳೆಗಳಿಗೆ ಕೊಡ್ತದ ಅಂತ ಹೇಳ ಹಂಗೆ ನಡೆದ್ರಿ ಸರ್. ನಮ್ದು ನೀರಿಲ್ಲಾರ್ದೆ ಕೃಷಿ ಮಾಡುವಂಗೆ ಆಗಿದೇವ್ರಿ ನಾವು. ಈಗ ನಮ್ಮ ಹೊಲಕ್ಕೆ ಬಂದ್ರೆ ಗೊತ್ತಾಗ್ತದೆ ಸರ್. ಅಂದ್ರೆ ಏನು ನೈಸರ್ಗಿಕ ಕೃಷಿ ತತ್ವ ಏನದ ನಿಮ್ದು? ನೈಸರ್ಗಿಕ ಕೃಷಿ ತತ್ವ ಅಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕ್ರಿ. ಗಾಳಿ, ನೀರ, ಮಣ್ಣ ಇವೆಲ್ಲ ವಿಷಮುಕ್ತ ಆಗ್ಬೇಕ್ರಿ. ಅಂದ್ರೆ ಪರಿಸರ ಎಲ್ಲ ಮಣ್ಣು ಸಹಿತ ವಿಷ ಆಗಿದ್ರಿ ಸರ್. ಇವತ್ತು ಎಲ್ಲರೂ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾರೆ, ಕಳೆನಾಶಕಗಳನ್ನು ಉಪಯೋಗ ಮಾಡ್ತಾರೆ. ಆಮೇಲೆ ಹೈಬ್ರಿಡ್ ಬೀಜಗಳನ್ನು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಬಹಳ ಕಮ್ಮಿ ಆಗ್ತಾರೆ ಸರ್. ಹಿಂಗೆಲ್ಲಾನು ನಾವು ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಕೃಷಿಕರಿಗೆ ಕನ್ಯಾಕುಳ್ಳಾರ್ದಂಗೆ ಬಂದದ್ರಿ ಸಮಸ್ಯೆ. ಆದ್ರೆ ನಾವು ಹಂಗೇನು ಹೇಳ್ತಾರ, ನಾವು ನಮ್ಮ ಹೊಲ ಚಲೋ ಆಗ್ಯದ್ರಿ, ನಮ್ಮ ಮಣ್ಣು ಚಲೋ ಆಗ್ಯದ್ರಿ. ಅಂದ್ರೆ ನೀವೇನು ಮಾಡ್ತೀರಿ ನೈಸರ್ಗಿಕ ಕೃಷಿ? ನೈಸರ್ಗಿಕ ಕೃಷಿ ಅಂದ್ರೆ 4 ಸೂತ್ರ ಅದಾರ ಸರ್. ಇದ್ರಾಗ ಒಂದು ಜೀವಾಮೃತ, ಒಂದು ಬೀಜಾಮೃತ, ಒಂದು ಹೊದಿಕೆ, ಒಂದು ವಾಪಸ. ಅಂದ್ರೆ ಈ 4 ಸೂತ್ರದ ಮೇಲೆ ಅಗ್ದಿ ಚಂದ ನಡೀತಾರೆ ಸರ್. ಯಾವುದೇ ಏನೂ ತೊಂದರೆ ಇಲ್ಲಾರ ನಡೀತದ್ರಿ. ಅದ್ರಾಗ ಮುಂದೆ ಬರ್ಬರ್ತಾ ನಮ್ಮ ಗಿರೀಶ್ ಭದ್ರಗೊಂಡವರು ಒಂದ್ಸರಿ ಭೇಟಿ ಆದರು. ಈ ನಿಮ್ಮ ನೈಸರ್ಗಿಕ ಕೃಷಿ ಕೂಡ ನಾವು ಒಂದಿಟ್ಟು ಹೋಮಿಯೋ ಕೃಷಿಯನ್ನ ಮಾಡಿದೆವು, ಅದ್ರೊಳಗೆ ಹೋಮಿಯೋಪತಿ ಔಷಧಗಳದಾವೆ. ನೀವು ಬೇರೆ ಜೀವಾಮೃತ ಹಾಕಿ ಬೆಳಿತೀರಿ, ಆಮೇಲೆ ಗೋವುಗಳಿಂದ ಕೃಷಿ ಮಾಡ್ತೀರಿ. ಇದು ನಾವು ವನಸ್ಪತಿಗಳಿಂದ ಕೆಲವೊಂದು ಎಲ್ಲಾನೂ ಎಲ್ಲ ಟೈಮ್ದೊಳಗೆ ಬೆಳೆಗಳಿಗೆ ಸಿಗುವುದಿಲ್ಲರಿ. ಒಮ್ಮೊಮ್ಮೆ ಹವಾಮಾನ ವೈಪರೀತ್ಯ ಆಗ್ತದ, ಮಳೆಗಾಲ ಹೆಚ್ಚಕ ಮಾತಿರ್ತದ್ರಿ, ಆಮೇಲೆ ಥಂಡಿದಿಂದಾಗ ಒಂದು, ಬಿಸಿಲದಿಂದಾಗ ಒಂದು, ಚಳಿಗಾಲದಾಗ ಒಂದು, ಬೇಸಿಗೆ ಒಂದು, ವಾತಾವರಣ ಹೆಚ್ಚು ಕಡಿಮೆ ಆಗೋದ್ರಿಂದ ಬೆಳೆಗಳಿಗೂ ಒಂದು ತುಸು ಕೆಲವೊಂದು ಪೋಷಕಾಂಶಗಳು ಕಮ್ಮಿ ಹೆಚ್ಚು ಆತಿರ್ತಾರೆ ಸರ್. ಅವಾಗ ನಾವು ಇವ್ರು ಉಡಾವಂಜರ ಸರ ಹಿಂಗೆ ಆಗ್ತದ, ನಾವು ಹಿಂಗೆ ಮಾಡ್ತೇವೆ, ಭಾಳ ಚಲೋ ಬೆಳೆ ಬರ್ತಾವ, ಸತ್ವ ಮತ್ತು ಶಕ್ತಿಯುತವಾದಂತಹ ಆಹಾರ ತಯಾರು ಮಾಡ್ತೇವೆ, ಆಮೇಲೆ ನಮ್ಮ ಊರಾಗ ಯಾರು ಬೆಳೆಯಲಾರದಷ್ಟು ಇಳುವರಿ ಬರ್ಲಾತಿರ್ ಸರ್. ನಮ್ ಇಳುವರಿ ಕ್ರಾಸ್ ಮಾಡ್ಲಕ್ ಆಗಲ್ಲ ಸರ್ ಯಾರಿಗಿರಿ, ಆದ್ರೆ ನಾವ್ ಏನು ಮಾಡಂಗಿಲ್ರಿ, ನಿಸರ್ಗನೆ ಮಾಡ್ತಾರ ಸರ್. ಆಮೇಲೆ ಕಳೆ ಬರ್ಲಾರ್ದಂಗ ನೋಡ್ಕೊಂಡಿದ್ದಾರೆ ಸರ್ ಮಲ್ಚಿಂಗ್ ಮಾಡೋದ್ರಿಂದ. ಆ ಮಲ್ಚಿಂಗ್ದೊಳಗು ಮೂರ್ ಪದ್ಧತಿ ಅರಿ ಸರ್, ಲೈವ್ ಮಲ್ಚಿಂಗ್ ಅಂತ ಹೇಳಿ. ಈಗ ನಾವು ದ್ವಿದಳ ಧಾನ್ಯ ಏಕದಳ ಧಾನ್ಯಗಳನ್ನು ಬೆಳೆದು ಲೈವ್ ಮಲ್ಚಿಂಗ್ ಅವ್ರ ಹೊದಿಕೆಯನ್ನು ಮಾಡೋದ್ರಿಂದ ಕಳೆಗಳನ್ನು ಹತೋಟಿ ಆಗ್ತದ್ರಿ. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಎಡಿ ಕುಂಟಿ ಕಸ ತೆಗೆಯೋದ್ರಿಂದ ಕಡೆ ಹತೋಟಿ ಆಗ್ತದ್ರಿ. ಆಮೇಲೆ ಕೃಷಿ ತ್ಯಾಜ್ಯ ವಸ್ತುವನ್ನು ಸುಡ್ಲಾರದೆ ಬಹಳಷ್ಟು ಮಂದಿ ಕೃಷಿ ತ್ಯಾಜ್ಯ ವಸ್ತುವನ್ನು ಮರುಬಳಕೆ ಮಾಡೋದಕ್ಕರ ಈ ಕಳೆ ಆಗ್ತದೆ ಬಹಳ. ಅಂದ್ರೆ ಈಗ ನಾವು ಈ 2 ತಿಂಗಳ ಹಿಂದೆ ನೋಡಿದ್ರಿ ಸರ್, ಡಿಸೆಂಬರ್ ಹಿಡ್ಕೊಂಡ್ರಿ ನಾವೆಲ್ಲರೂ ಹೋಗೋ ಮುಂದಾಗ ನಾ ಕೆಲವೊಂದು ಫೋಟೋ ತಗೊಂಡು ಇಟ್ಕೊಂಡಿ ಸರ್. ನಮ್ಮೂರಾಗ ರೀ ತಾಂಬದಾಗ ಹತರಗದಾಗ ತೊಗರಿ ಕಟ್ಟಿಗೆ ಎಲ್ಲರಿಗೂ ಹಳೆ ಹಾಕಿ ಸುಡ್ಲಕತ್ತಾರ ಸರ್. ಇದನ್ನ ನಾವೇ ಮೈ ಗುರಿ ಹಚ್ಕೊಂಡು ಸುಟ್ಕೊಳ್ಕತ್ತಿದೇವನ ಅನ್ನಟ್ಟು ಭಾಸ ಆಗ್ತಾರೆ ನಮ್ ಕಣ್ಣ ನೀರು ಹೋತಾವ್ರಿ. ಆದ್ರೆ ಎಲ್ಲರಿಗೂ ಹೇಳಕ್ ಹೋದ್ರೆ ಕರೀಲಾರದೆ ಬರಬಾರ್ದತ್ತ, ಬರೀಲಾರದೆ ಓದಬಾರ್ದತ್ರಿ, ಕೆಲವೊಂದು ವಿಷಯಗಳು ಇರ್ತಾವ ನಾವು ಹೇಳಲೇಬೇಕಾಗ್ತದ. ಹೇಳ್ತೇವ್ರಿ ಸರ್, ಯಾರೋ ಇವ್ರ ಲೈಫ್ ಇನ್ಶೂರೆನ್ಸ್ ಅವ್ರು ಬಂದು ಏನೋ ಹೇಳಂಗ್ ಕಾಣಿಸ್ತಾರ ಅನ್ನೋರಂಗ್ ಬೇಯ ಮಾಡ್ತಾರ್ರಿ ರೈತರಿ. ಆದ್ರೂ ನಮ್ ಕರ್ತವ್ಯ ಅದ, ಅದು ಸುಡೋದ್ರಿಂದ ಹಾನಿ ಆಗ್ತದಪ್ಪ ಅಂತ ಹೇಳ್ತೇವ್ರಿ. ಎಷ್ಟೋ ಮಂದಿ ಓದ್ತಾರೆ ತಿಳ್ಕೊತಾರ, ಬಹಳಷ್ಟು ಮಂದಿ ತಿಳ್ಕೊಳ್ ಸರ. ಈಗ ನಿಮ್ಮ ಆಕಾಶವಾಣಿ ಕೇಂದ್ರದಿಂದ ನಾ ಎಲ್ಲರಿಗೆ ಏನು ವಿನಂತಿ ಮಾಡ್ಕೋತೀನಿ ಅಂದ್ರೆ, ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಒಟ್ಟ ಸುಡಬಾರ್ದ್ರಿ ಸರ್. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಯಾಕಂತಂದ್ರ ನಾವು ಸುಟ್ಟಿವಪ್ಪ ಅಂತಂದ್ರೆ ಮಣ್ಣನ್ನ ಪೂರ್ತಿ ಬಂಜರು ಮಾಡಿಬಿಡ್ತೀವಿ, ಮತ್ತೆ ಅಲ್ಲಿ ಏನು ಬೆಳಿಲಾರದಂತಹ ಒಂದು ಪರಿಸ್ಥಿತಿ ಆಗಿಬಿಡ್ತದೆ. ಈಗ ತಾವು ಒಂದು ಮಾತು ಹೇಳಿದ್ರಿ, ಗಿರೀಶ್ ಭದ್ರಗೌಂಡ ಅವರು ನಿಮಗೆ ಹೋಮಿಯೋ ಅಚಾನಕ ಭೇಟಿ ಆದ್ರಿ ಸರ್, ಅವರಿಗೆ ನಮ್ಗೆ ಕೃಷಿ ಸಂಬಂಧಿ ಚಟುವಟಿಕೆಗಳು ಮಾಡ್ತಾರ್ರಿ. ಈ ಕಡ್ಲಿ ಚೂಟು ಮಷಿನ್ ಕಂಡಿಡ್ದಾರ, ಬೆಳಿಗೊಳ ಒಳಗ ಹಿಲಿಯೋತಿಸಿಸ್ ಬರ್ಲಾರಂತವು ಸೋಲಾರ್ ಟ್ರ್ಯಾಪ್ ಅಂತ ಹೇಳಿ ರೈತರಿಗೆ ಇದು ಮಾಡ್ಯಾರ್ರಿ. ಆಮೇಲೆ ಅವ್ರು ಏನ್ ಹೇಳ್ತೀರಿ ಎಲ್ಲ ಮಾಡೇತೇವ ಅಂತ ಹೇಳ್ತಾರೆ ಸರ್. ಈ ಕೃಷಿ ಸಂಬಂಧಪಟ್ಟ ನಮ್ಗೆ ಒಂದು ಇವತ್ತು ಮುಂಜಾನೆ ಹೇಳಿರ್ತಾರೆ, ನಮ್ಗೆ ಸಸಿಗಳಿಗೆ ಈ ಜೀವಾಮೃತವನ್ನ ಅಥವಾ ಗೋಕೃಪಾಮೃತವನ್ನ ಅಥವಾ ಯಾವುದೇ ಒಂದು ನಾವು ಮಾಡಂತ ಲಿಕ್ವಿಡ್ ಸಸಿಗಳಿಗೆ ನೀರಿನ ಮುಖಾಂತರ ಹೋಗ್ಬೇಕಾದ್ರೆ ಒಂದು ಡೋಸಿಂಗ್ ಮಷಿನ್ ಬೇಕು. ಅದಕ್ಕೆ ನಾವು ಮಾರ್ಕೆಟ್ದಾಗ ಕೊಂಡು ತೊಗೊಳಕಾದ್ರೆ 40,000 50,000 ಹೇಳ್ತಾರೆ. ಅಂದ್ರೆ ನೀವು ಅದನ್ನೇನು ತಲೆ ಕೆಡಿಸ್ಕೋಬೇಡ್ರಿ, ಅಟ್ ದುಡ್ಡು ಹಾಕಿ ಕೃಷಿ ಮಾಡೋದ್ರಿಂದ ಕೃಷಿ ಒಳಗೆ ದುಡ್ಡು ಬಾಳಿ ಬರೋದು ಬಹಳ ಕಠಿಣ ಅದ, ಅದಕ್ಕೆ ನಾನೇ ಮಾಡಿಕೊಡ್ತೀನಿ ಬಹಳ ಸ್ವಲ್ಪ ಅಂತ ಹೇಳ್ತಾರೆ ಸರ್. ಮತ್ತೆ ಇಲ್ಲ ನಮ್ಗೆ ಹಿಂಗೆ PH ವ್ಯಾಲ್ಯೂ ಮಾಡೋಂಥದ್ದೊಂದು ಮಷಿನ್ ತೊಗೋಬೇಕಾಗ್ಯದ, ಅದಕ್ಕೆ 1,00,000 / 2,00,000 ಹೇಳಕತ್ತಾರ. ಅದನ್ನ ಹೆಂಗೆ ಮಾಡ್ಬೇಕಂದ್ರೆ ಸಸಿ ಸ್ವಲ್ಪ ಮಣ್ಣಿನೊಳಗೆ ಪ್ಯಾಕೆಟ್ದಾಗ ಬೆಳೆಸ್ಬೇಕಾಗ್ತಾರೆ ಸರ್. ಭೂಮಿಯೊಳಗೆ ಬೀಜ ಹಾಕಿ ಅಗಿ ತಯಾರು ಮಾಡ್ತೇವಲ್ರಿ ಸರ್, ಅದು ಸದೃಢವಾಗಿ ಬೆಳೀತದ್ರಿ, ಅದಕ್ಕೇನು ಯಾವುದೇ ಥರದ ತೊಂದರೆ ಆಗೋದಿಲ್ಲ. ಸವಳ ನೀರಿದ್ರು ನಡೀತದೆ, ಮಣ್ಣಿನ ಗುಣಧರ್ಮ ಕಮ್ಮಿದ್ರೂ ನಡೀತದೆ, ನಾವು ಏನಾರೇ ಗೊಬ್ಬರ ಹಾಕ್ಲಿಲ್ಲ ಅಂದ್ರೂ ನಡೀತದೆ, ಪೋಷಕಾಂಶ ಕೊಡ್ಲಿಲ್ಲ ಅಂದ್ರೂ ನಡೀತದೆ. ಆದ್ರೆ ಈ ಪ್ಯಾಕೆಟ್ದೊಳಗೆ ಜೀಲ್ದಾಗಿದ್ದಂಗೆ ಸರ್, ಅದು ಸ್ವಲ್ಪ ಮಣ್ಣೊಳಗೆ ಅದು ಎಲ್ಲಾನು ತೊಗೊಂಡು ಬೆಳಿಬೇಕಾಗ್ತದೆ. ಮೇಲೆ ಮೇಲೆ ದಿನ ನೀರು ಹೊಡೆಯೋದ್ರಿಂದ ಮಣ್ಣಿನ ಸತ್ವ ಕಡಿಮೆ ಆಗ್ತಿರ್ತದೆ. ಅದಕ್ಕೆ ಕೆಲವೊಂದು ಹೋಮಿಯೋ ಮೆಡಿಸಿನ್ಗಳನ್ನು ಒಂದು ಪ್ರಯೋಗ ಮಾಡಿರ್ ಕೊಟ್ಟಾರೆ ಸರ್. ಏನೇನು ಪ್ರಯೋಗಗಳನ್ನು ಈಗ ನಮ್ಗೆ ಆ ಮಣ್ಣಿನೊಳಗೆ ಸೋಡಿಯಂ ಬಹಳ ಇದೆ ಸರ್, 1,350 TDS ಅದ್ರಿ. ಆ ಉಪ್ಪು ಏನ್ ಮಾಡ್ತಾರೆ ಸರ್, ಜನವರಿ ಫೆಬ್ರವರಿ ತನಕ ಆ ನೀರು ಬಿಟ್ಟೇವಂದ್ರೆ ಕಂಟ್ರೋಲ್ ಮಾಡ್ಕೋತದ್ರಿ. ಮಳೆಗಾಲದೊಳಗೆ ಆ ನೀರಿನೊಳಗೆ ಸೋಡಿಯಂ ಕಮ್ಮಿ ಇರ್ತದ್ರಿ. ಫೆಬ್ರವರಿ ದಾಟತಪ್ಪ ಅಂತಂದ್ರೆ ಬಿಸಿಲು ಜಾಸ್ತಿ ಆಗ್ತಾರೆ ಸರ್. ಬಿಸಿಲು ಜಾಸ್ತಿ ಆದಕರ ನೀರಿನ ಗುಣಧರ್ಮ TDS ಜಾಸ್ತಿ ಆಗೋತ ಹೋಗ್ತದೆ. ಆ ಬಿಸಿಲು ಜೋಲ ಆಗೋದಕ್ಕೆ TDS ಜಾಸ್ತಿ ಆಗೋದಕ್ಕೆ ಮಣ್ಣಿನೊಳಗೆ ದಿನ ನೀರು ಹೊಡೆಯೋದ್ರಿಂದ ಉಪ್ಪು ಶೇಖರಣೆ ಆಗ್ತಾರೆ ಸರ್. ಆ ಉಪ್ಪು ಎಲ್ಲಿ ತನಕ ನಡೆಸ್ಕೋಬೇಕು ನಡೀತಾರೆ, ಎಷ್ಟು ಶೇಖರಣೆ ಆಗ್ಬೇಕು ಅಟ್ಟದ ನಡೀತಾರೆ. ಹೆಚ್ಚಿಗೆ ಉಪ್ಪು ಆಯ್ತಂದ್ರೆ ಏನ್ ಮಾಡ್ತಾರೆ ಸರ್, ಮ್ಯಾಗಿನ ಸಸಿ ಒಳಗಿನ ಎಲ್ಲಾ ರಸ ಹೀರಿ ಸಸಿ ತಾನಕ್ತಾನೆ ಒಣಕೋತ ಬರ್ಲಾಗ್ತಾರೆ ಸರ್. ಪ್ಯಾಕೆಟ್ ಹಸಿ ಇರ್ತದ್ರಿ, ಆ ಉಪ್ಪು ಏನ್ ಮಾಡ್ತಾರೆ ಎಲಿಯೊಳಗಿನ ರಸ ಹೊಳೆ ಜಗ್ತದ್ರಿ ಸರ್. ಅದು ಸಮಸ್ಯೆ ಆಗಿದ್ದಕ್ಕೆ ನನಗ ಅವರು ಒಂದು ಹಸಿ ಶುಂಠಿಯನ್ನ ನೀವು ಕೂಟಿ ಬಹಳಷ್ಟಲ್ಲ, ನಮ್ಗೊಂದು 3,000 to 4,000 ಲೀಟರ್ ನೀರು ಹೋಗ್ತಾರೆ ಸರ್. ಅದಕ್ಕೆ ಬಹಳ ಆದ್ರೂ ಒಂದು 100 gram / 200 gram ಒಂದಿಷ್ಟು ಪ್ರಯೋಗ ಮಾಡ್ಲಿಕ್ಕತ್ತಾರ ಸರ್ ಅವರು. ಈಗ ನಮ್ಗೆ ಎಷ್ಟು ನೀರಿಗೆ ಎಷ್ಟು ಕೂಡಿಸಿದ್ರೆ ಕರೆಕ್ಟ್, ಈಗಂತರೂ ಅದು ನಮ್ಗೆ ತೋರಿಸ್ಯಾರ ಈಗ. ಅದು ಹಿಂಗ್ ಮಾಡೋದ್ರಿಂದ ಪಿಎಚ್ ಹೆಚ್ಚಕಮ್ಮು ಮಾಡಕ್ ಬರ್ತದೆ ಸರ್. ಅದ್ರಾಗ ಬರೇ ಶುಂಠಿ ಒಂದು ಜಜ್ಜಿ ನೀರಾಗ ಕುಡಿಸೋದ್ರಿಂದ ಏಳು ಇದ್ದಿದ್ದು ಎಂಟು ಆಗಿದ್ರಿ ಸರ್, ಎಂಟೂರಿ ಆಗಿದ್ರಿ ಇವತ್ತು, ಇವತ್ತೇ ಮಾಡ್ತವ್ರಿ ಸರಿ. ಅದು ಒಂದು ನಮಗೆ ಸಮಾಧಾನ ಅನಿಸ್ಯದ್ರಿ. ನಮ್ಮಲ್ಲಿ ರೈತರು ಬಹಳ ಮಂದಿ ಶುಂಠಿ ಬೆಳೀತಾರೆ ಸರ್, ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಇದ್ದವರು. ನಾವಂತೂ ಸೊ ಅವ್ರಿಂದ ತರಿಸಿ ನಾವು ಉಪಯೋಗ ಮಾಡ್ಕೊಂಡೇವು ಅಂದ್ರೆ ನಮ್ಗೆ ಒಂದು ತಿಂಗಳು ಎರಡು ತಿಂಗಳು ಅಷ್ಟೇ ಬೇಕಾಗ್ತಾರೆ ಸರ್. ಮಾರ್ಚ್ ಏಪ್ರಿಲ್ ಮೇದೊಳಗೆ ಬಿಸಿಲು ಜಾಸ್ತಿ ಆದಾಕರ ಒಂದಿಟ್ಟು ನಾವು ಕಂಟ್ರೋಲ್ ಮಾಡಿದೆ ಅಂದ್ರೆ ಮುಂದೆ ಮಳೆಗಾಲಕ್ಕೆ ಮಾತ್ರ ಟಿ ಡಿ ಎಸ್ ತಾನೇ ಕಮ್ಮಿ ಮಾತಾಡ್ರಿ ಸರ್. ಮಳೆ ನೀರು ಶೇಖರಣೆ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಹೊಲದಾಗೆ ಮನೆಯವ್ರಿ ಸರ್ ನಮ್ದ್ರಿ, ಅದೆಲ್ಲ ನೀರು ಬಂದು ಸ್ಟಾಕ್ ಮಾಡಂಗ 125,000 ಲೀಟರ್ ಒಂದು ಟ್ಯಾಂಕ್ ಕಟ್ಟಿವಿ ರೀ. ಅದನ್ನ ಮಾಡೋದ್ರಿಂದ ನಮ್ಗೆ ಈ ಮಳೆಗಾಲ ಚಾಲು ಆಯ್ತಪ್ಪ ಅಂತಂದ್ರೆ ಇದು ಸಮಸ್ಯೆ ಬಗೆಹರಿತಾರೆ ಸರ್. ಅಲ್ಲಿ ತನಕ ಇವ್ರದ್ದು ಅಂದ್ರೆ ಹೋಮಿಯೋ ಮೆಡಿಸಿನ್ ನಾವು ಹಾಕಿದೇವು ಅಂದ್ರೆ ಅಂದ್ರೆ ರಾಸಾಯನಿಕದೊಳಗೆ ಹ್ಯೂಮಿಕ್ ಆಸಿಡ್ ಅದು ಇದು ಹಾಕತ್ ಹೇಳ್ತಾರೆ ಸರ್. ನಾವು ರಾಸಾಯನಿಕ ಉಪಯೋಗ ಮಾಡಲಾರ್ದವ್ರಿಗೆ ಅದೊಂದು ಸಮಸ್ಯೆ ಆಗ್ತದೆ ಸರ್. ಯಾಕಂದ್ರೆ ನಾವು ಈಗಾಗಲೇ ಜೀವಾಮೃತ ಅದು ಕೊಟ್ಟು ಅದರೊಳಗೆ ಬ್ಯಾಕ್ಟೀರಿಯಾಗಳನ್ನ ಎಲ್ಲ ಇದು ಮಾಡಿರ್ತೇವ್ರಿ. ನಾವು ಇದನ್ನ ಮಾಡೋದ್ರಿಂದ ಕೊಲೆ ಆಗಿಬಿಡ್ತಾರೆ ಸರ್ ರಾಸಾಯನಿಕ ಉಪಯೋಗ ಮಾಡೋದ್ರಿಂದ. ಈಗ ಹೋಮಿಯೋಪತಿ ಔಷಧ ಏನು ಉಪಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನ್ನುವಂತ ವಿಚಾರ ಹೇಳಿದ್ರಿ, ಅದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ನಮ್ಗೆ ಅಕ್ಟೋಬರ್ ನವೆಂಬರ್ ಇಂದ ಬಹಳ ಪರಿಚಯ ಆದ್ರಿ ಸರ್. ಮೊದಲು ಸುಮ್ ಪರಿಚಯ ಇತ್ತು ಕಾರ್ಯಕ್ರಮದಾಗ, ಅಲ್ಲಿ ಇಲ್ಲಿ ನೋಡ್ತಿದ್ದೆವು. ಅವ್ರು ಬಹಳಷ್ಟು ದಿಲ್ಲಿ ತನಕ ಹೋಗಿ ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ತಗೊಂಬಂದಾರಿ. ಅಂದ್ರೆ ಕೃಷಿಕರಿಗೆ ಏನ್ ಬೇಕಾಗ್ತದೆ ಎಲ್ಲ ಸಲಕರಣೆಗಳನ್ನು ಮಾಡಿದ್ರಾಗ ಅವ್ರದ್ದು ಎತ್ತಿದ ಕೈ ಆದ್ರಿ. ನಮಗ ಅವರಿಗೆ ಬಹಳ ಸನಿಹ ಬಂದೇ ಅಂದ್ರಿ, 5-6 ತಿಂಗಳ ಹಿಂದೆ ಬರ್ತೀರಿ ಸರ್. ನಾವು ಅವಾಗ ಬೀಜ ಊರ್ಬೇಕಾಗಿತ್ತು ಸರ್. ಲಿಂಬಿ ಬೀಜ ಒಂದು 50,000 ಪ್ಯಾಕೆಟ್ ಲಿಂಬಿ ತಯಾರು ಮಾಡ್ಬೇಕಾಗಿತ್ತು ಎಸ್ಎಸ್ಸಿ ರೀ. ಆರ್ಡರ್ ಬಂದಿದ್ರು ಸರ್ ರೈತರಿಂದ ನಮ್ಗೆ. ಅವಾಗ ನಾವು ಅನ್ಸದೇವ್ರಿ ಸರ್, ನಮಗೆ ಜೂನ್ಗೆ ಕೊಡ್ಬೇಕತ್ತ ಆರ್ಡರ್ ಮಾಡೋರು ಹೇಳಿದ್ರು. ನಾವು ಜೂನ್ದಾಗ ರೋಣಿ ಮಿರ್ಗಾದ ಮಳೆಗೆ ಬೀಜ ಹಾಕದೇ ಅಂದ್ರೆ ಸಕ್ಸಸ್ ಆತಾರೆ ಸರ್ 80% ರೀ. ಉಳಿಕಿದ ಯಾ ಟೈಮ್ದಾಗ ಹಾಕಿದ್ರು ಒಟ್ಟ ಬರಲ್ ಸರ್, ಸಸಿನೇ ಆಗುದಿಲ್ಲ ಸರ್ ಅದು. ಆಮೇಲೆ ಒಂದ್ಸಲ ಯಾವಾಗಾರೆ ನಾವು ಹಿಂಗ ಹುಮ್ತನ ಮಾಡಿ ಅದ್ ಹಾಕದೇವ ಅಂದ್ರೆ ಪ್ಯಾಕೆಟ್ 100-100 ಲಾಸ್ ಆಗ್ಯಾರ ಸರ್. 10,000 20,000 ಪ್ಯಾಕೆಟ್ ತುಂಬಿಸಿ ಅದ್ರ 21 ದಿನ ನೀರ್ ಹೊಡೆದು ಖರ್ಚು ಬಹಳ ಸರ್. ನಿಂಬಿ ಬೀಜ ತೆಗಿಯೋದು ಅದೆಲ್ಲ ಅದನ್ನೆಲ್ಲ ಖರ್ಚು ನಮ್ಗೆ ಮೈ ನಮಗೆ ಏನ್ ಅನಿಸ್ತು, ಇದು ಆಗ್ಲಾರ ಮಾತ ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಲೆಕ್ಕನ ಇವ್ರು ಅಂತ ಹೇಳಿದ್ರು. ನಾವು ಎಷ್ಟು ಹೋಮಿಯೋ ಮೆಡಿಸಿನ್ ಕೊಡ್ತೀನಿ ಬೀಜೋಪಚಾರ ಮಾಡಿ ನೀವು ನಾಟಿ ಮಾಡ್ರಿ. ಈಗ ಅದು ಹಂಗ ಮಾಡಿದೇವ್ರಿ ಸರ್, ನಮ್ಗೆ 100-100 ಲಾಸ್ ಆಗಿಲ್ರಿ. 75% ಬಂದಾರ ಸರ್ ಈ ಸಲ. 75,000 ಬೀಜ ಮಾಡಿವ್ರಿ ಸರ್. ನಮ್ದು 50,000 ಆರ್ಡರ್ ಇತ್ತರಿ. ನಾವು ಒಮ್ಮೆ ಕೆಡಬಾರ್ದು, ಲುಸ್ಕನ್ ಬಹಳ ಸರ್. ಮಣ್ಣು ತುಂಬಬೇಕು, ಪ್ಯಾಕೆಟ್ ತರಬೇಕು, ಮಣ್ಣಿನೊಳಗೆಲ್ಲ ಗೊಬ್ಬರ ಕೂಡಿಸ್ಬೇಕು, ಆಳುಗಳು ಹಚ್ಚಿ ತುಂಬಿಸಬೇಕು, ಬೀಜ ತೆಗಿಬೇಕು, ಬೀಜ ಊರ್ಬೇಕು, 21 ದಿನ ನೀರ್ ಹೊಡಿಬೇಕು. ಅದು ಸುಮ್ ಸಾಧಾರಣ ಒಂದು ಪ್ಯಾಕೆಟ್ ಇಂದ 10-15 ರೂಪಾಯಿ ಖರ್ಚು ಬರ್ತಾರೆ ಸರ್. ಅಂದ್ರೆ 25,000 ಪ್ಯಾಕೆಟ್ ಖರ್ಚು ಮಾಡಿದ್ರೆ ನಾವು ಒಂದು 50,000 ಖರ್ಚು ಮಾಡಬೇಕಾಗ್ತದೆ ಸರ್. ಅದ್ರ ಲೆಕ್ಕಕ್ಕಾಗಿ ನಾವು ಈಗ ಅವ್ರು ಹೇಳ್ಯಾರ ನಾವು ನಂಬಿಲ್ಲ ಸರ್. ಕಡಿಸ್ಕೊಂಡು ಖಾತ್ರಿ ಮಾಡ್ಕೋಬೇಕಂತೇಳಿ 50 ಹಾಫ್ ಮಾಡಿ 25,000 ಮಾಡಿದಾರೆ ಸರ್. ಈಗ 15,000 ಪ್ಯಾಕೆಟ್ ಚಲೋ ಸಸಿ ಬಂದಾರ ಸರ್. 10,000 ಪ್ಯಾಕೆಟ್ ಬಂದಿಲ್ಲ ಸರ್. ಇನ್ನು ಮುಂದಿನ ದಿನದಾಗ ನಾವು ಎಲ್ಲೋ ಅಂತ ತಪ್ಪಿದೇವ ಅವ್ರು ಹೇಳುದ್ರಾಗ ತಿಳ್ಕೊಂಡು ಈ ಸದ್ದ ಈ ಮುಂದಿನ ತಿಂಗಳದಾಗ ಮತ್ತೊಂದು 50,000 ಮಾಡೋರಿದ್ರು. ಅವ್ರು ಏನ್ ಹೇಳ್ತಾರ ಚಾಚು ತಪ್ಪಲಾರದೆ ಮಾಡಿದೆ ಅಂದ್ರೆ 100-100 ಬರ್ತಾವ ಅನ್ನೋದು ಖಾತ್ರಿ ನನಗೆ. ಏನು ಔಷಧ ಉಪಯೋಗ ಮಾಡಿದ್ರಿ? ಏನ್ ಔಷಧ ಅಂದ್ರೆ ಒಂದು 2 ಹನಿ ಅದು ಅವ್ರು ತಮ್ಮಲ್ಲಿ ಮಾಡಿದಂತ ರಸ 1 ಲೀಟರ್ ನೀರಾಗ ಹಾಕಿಕೊಟ್ಟಾರೆ ಸರ್. ಅವ್ರು ಮಾಡಿಟ್ಟಿದ್ದು ವನಸ್ಪತಿಗಳಿಂದ ಏನೋ ತಯಾರು ಮಾಡ್ತಾರ ಅವ್ರು. ಈ ಬೇನ್ ಬೀಜದಾಲಿ ತಪ್ಪಲ್ದಾಲಿ ಕೆಲವೊಂದು ಗಿಡಮೂಲಿಕೆಗಳಿಗೆ ಕೆಲವೊಂದು ಬಹಳ ಅತ್ಯಮೂಲ್ಯವಾದ ಔಷಧಿಯ ಗುಣ ಅದಾವ ಅಂತ ಹೇಳ್ತಾರ್ರಿ ಅವರು. ಅದ್ರ ಮ್ಯಾಗ ಬರ್ದಿಟ್ಟಾರ ತಮ್ಮ ಬಲ್ಯಾಕ ಮಾಡಿ ಇಟ್ಕೊಂಡಾರ. ಅದ್ರಾಗಿಂದ ಎಲ್ಲೋ ಒಂದ್ 2 ಹನಿ ಒಂದು ಬಾಟ್ಲಾಗ ಹಾಕಿ 1 ಲೀಟರ್ ನೀರು ಮಾಡಿ ಕೊಟ್ಟಿರ್ತಾರ್ರಿ. ನೀರ್ ತಿಳಿಯಂಗೆ ಕಾಣಿಸ್ತಾರ ಸರ್. ಅದು ಇದೇನು ಉಪಯೋಗ ಸರ್ ಹೇಳ್ಯಾರ ಕರೆ ಅಂತೇಳಿ ಒಯ್ದು ಮನೆಗೆ ಇಟ್ಟವ್ರೆ ಬಹಳ ಮಂದಿ ಇದ್ದೇವ್ರಿ. ನಾವು ನಾನೇ ಹಗಲಿ ಮುಗಲಿ ಫೋನ್ ಮಾಡಿ ಕೇಳ್ತಾರೆ ನಾ ಕೊಟ್ಟಿದ್ ಮೆಡಿಸಿನ್ ಏನಾಗ್ಯದ್ರಿ, ಇನ್ ಏನಾರೇ ಹೇಳೋ ಸಂಬಂಧ. ನಾವು ಹಂಗೆ ಒಂದ್ ತೊಡೆದ್ ನಾನು 2-3 ತಿಂಗಳು ಮನೆಗೆ ಇಟ್ಟವ್ರೆ ರೀ. ಇವ್ರು ಬಹಳ ಕಿರಿಕಿರಿ ಹೆಚ್ಚನ ಉಪಯೋಗ ಮಾಡಿದಾರೆ ಸರ್. ಅದ ರಿಸಲ್ಟ್ ಬಂದ ರಿಸಲ್ಟ್ ನಿಮಗೆ ಹೆಂಗ ಅನಿಸ್ತು? ಹೆಂಗ ಅನಿಸ್ತಪ್ಪ ಅಂತಂದ್ರೆ ಈಗ ನಮ್ಗೆ ಪ್ಯಾಕೆಟೇ ಇರ್ತಿಲ್ಲ ಸರ್. ಈಗ ನಾವು ಈಗ 40,000 ಮಾಡದಲ್ಲ ಸಸಿ ಮಾಡಿದೇವು. ಈಗ ಎಲ್ಲ ಅಲರ್ಟ್ ಆಗ್ಯಾವ್ರಿ, ಈಗ ಬುಕ್ ಆಗ್ಯಾವ್ರಿ. ಈಗ ಮುಂದಿನವ್ರಿಗೆ ಕೊಡ್ಲಾಕ ಸಸಿ ಇದ್ದಿಲ್ಲ ಸರ್. ಈಗ 15,000 ಆಗಿ ಸಸಿ ಅದಾವ ಅನ್ನೋ ಧೈರ್ಯ ಆದ್ರಿ. ಇಲ್ಲಿಕಂದ್ರೆ ಒಮ್ಮೆ ಗಿರಾಕಿಗಳು ನಮ್ಮಲ್ಲಿ ಇಲ್ಲ ಅಂತ ಅನ್ನೋದು ಗೊತ್ತಾಯ್ತಂದ್ರೆ ನಮ್ಮಲ್ಲಿ ಮುಂದಿನ ವ್ಯಾಪಾರ ಬಂದಾಗ್ಬಿಡ್ತಾರೆ. ಅದಕ್ಕಾಗಿ ಅದರಿಂದ ಅವ್ರು ಇಷ್ಟು ಹೆಲ್ಪ್ ಆಗ್ಯಾರ ನಮ್ಗೆ. ಆಮೇಲೆ ಇದು ಅಲ್ಲದೆ ಬೆಳೆಯುವಂಗ ಚಿಗರು ಬರುವಂಗನು ಈಗ ಮಾಡಿಕೊಟ್ಟಾರ ಸರ್. ಅದ್ರದ್ದು ಈ ಹಿಂದಿನ ತಿಂಗಳದ ರಿಸಲ್ಟ್ ಬಂದ್ರೆ ಸರ್. ಈಗ ಅತಿ ಬಿಸಿಲಾಗೋದ್ರಿಂದ ಈ ಸದ್ ರಿಸಲ್ಟ್ ಬರಲಾಗಿದ್ರಿ. ಅದನ್ನು ಅವ್ರಿಗೆ ಹೇಳಿದೇವು ಮಾಡಿಕೊಡ್ತೇವೆ ತಯಾರ. ಅದಕ್ಕೇನು ರೊಕ್ಕ ತಗೊಂಡಿಲ್ಲ ಸರ್. ಅದೊಂದು ಸಮಸ್ಯೆ ಆಗ್ಯದ್ರಿ ನಮಗ್ರಿ. ಅವ್ರಿಗೆ ನಿಮ್ಮಲ್ಲಿ ನಿಮ್ಗೆ ಚಲೋ ಆದ್ರೆ ಸಾಕು, ನಾವು ರೊಕ್ಕ ತಗೊಂಡು ಏನು ಮಾಡ್ಬೇಕು ಅನ್ನೋಂಥದ್ದು ಅದರಿ ಅವ್ರ ಬಲ್ಯಾಗ ಭಾವನೆ. ಅದಕ್ಕೆ ನಾವು ಧನ್ಯವಾದ ಹೇಳ್ತೇವೆ. ಮುಂದಿನ ದಿನಮಾನದೊಳಗೆ ರೊಕ್ಕ ತಗೊಂಡು ಕೊಡ್ರಿ, ನಮ್ದು ಕೆಲಸ ಆಗ್ತದ, ನೀವು ಉಳಿಬೇಕು, ನಾವು ಬೆಳಿಬೇಕು. ಈಗ ಒಂದು ಮತ್ತೊಂದು ಇದು ಮಾಡಿಕೊಟ್ರೆ ಸರ್, ನಾವು ಆ ಸೌಳ ನೀರು ಟಿ ಡಿ ಎಸ್ ಬಹಳ ಇದ್ದಿದ್ದನ್ನ ಈ ವಾಟರ್ ನಮ್ಮ ಇದ್ರೊಳಗೆ ಕಂಡೀಷನರ್ ಅಂತ ಹೇಳ್ಬರ್ತಾರೆ ಸರ್. ವಾಟರ್ ಸಾಫ್ಟ್ನರ್ ಅಂದ್ರೆ ಆರೋ ಬರ್ತದೆ ಸರ್. ವಾಟರ್ ಕಂಡೀಷನರ್ ಅಂದ್ರೆ ಇದು ನೀರನ್ನ ಪಿ ಎಚ್ ವ್ಯಾಲ್ಯೂ ಅಟ್ಟೇ ಇರ್ತದ, ಟಿ ಡಿ ಎಸ್ ಅಟ್ಟೇ ಇರ್ತದೆ ಸರ್. ಅದ್ರೊಳಗಿನ ಏನ್ ಉಪ್ಪಿನ ಅಂಶ ಏನ್ ಕಣಗಳಿರ್ತಾವಲ್ಲ ಅದನ್ನ ಒಡೆದು ಕೆಲಸ ಮಾಡ್ಲಿಕ್ಕೆ ಬರ್ಲಾರ್ದಂಗ ಈ ಮಣ್ಣಿನೊಳಗೆ ಬಿಟ್ಟೆ ಅಂದ್ರೆ ಮಣ್ಣಿನೊಳಗೆ ಬೂರ್ಸ್ ಬರ್ತದೆ ಸರ್. ಮ್ಯಾಗ್ ಪೌಡರ್ದಂಗ ಬೆಳಗ್ಗೆ ಬೂಸ್ ಏರ್ತದ ಹಂಗ ಬರಂಗಿಲ್ಲ. ಆಮೇಲೆ ಈ ಕೋಳಿ ಫಾರ್ಮ್ದವರು, ಈ ದನ ಸಾಕವರು, ಹಸು ಸಾಕವರು ಅದೆಲ್ಲ ಅವ್ನ ಕುಂಡ್ರಿ ಸರಿ ಸರ್. ಅದರಿಂದ ಅವ್ರ ಈಲ್ಡ್ ಜಾಸ್ತಿ ಆಗ್ಯದ್ರಿ. ಇವ್ ಕಬ್ಬಿಣ ಗಾಡಿ ಮೋಟರ್ ತೊಳೆಯವರು ಅಂದ್ರ ಇವ್ರ ಸರ್ವಿಸಿಂಗ್ ಸೆಂಟರ್ದವ್ರು ಕುಂಡ್ರಿ ಸರಿ ಸರ್. ಅದು ಮೆಟಲ್ ಜಂಗ್ ಆಗಂಗಿಲ್ಲ, ಸ್ಟೇನ್ ಬರಂಗಿಲ್ಲ ತೇಳ ಮಾಡ್ಯಾರ ಸರ್. ಅದರಿಂದ ಅವ್ರಿಂದ ಅಲ್ಲಿ ಇಲ್ಲಿ ನೋಡಿ ನಾವು ಯಾಕೆ ಬೆಳೆಗಳಿಗೆ ಕುಂದಿಸಬಾರ್ದು, ನಮ್ದು ಟಿ ಡಿ ಎಸ್ ಬಹಳ ಅದನ್ನ ಸಂಬಂಧ ನಾವು ಒಬ್ಬ ಒಂದು ಅಲ್ಕರ ಕಂಪನಿ ತಮಿಳುನಾಡದವ್ರಿಗೆ ಆರ್ಡರ್ ಮಾಡಿದ್ದೇವೆ ಸರ್. ಒಂದು 10-20 ಕಂಪನಿಯವರಿಗೆ ನಾವು ಹಿಂಗ ಇಂಟರ್ನೆಟ್ದೊಳಗೆ ಅದು ಸರ್ಚ್ ಮಾಡಿ ಮಾಡಿದೆವು. ನೋಡ್ಲಿಕ್ಕಾಗಿ ಇಷ್ಟೆಲ್ಲ ಕೃಷಿ ಮಾಡ್ತೇವು, ಒಂದ್ಸಲ ಕಸ ತೆಗೆದಿದ್ದತ್ತೆ ತಿಳ್ಕೊಂಡು ಕುಂದ್ರಸನು ಬೆಳೆಗಳಿಗೆ ಚಲೋ ಆದ್ರೆ ಏನ ನೀರಿನೊಳಗೆ ದೋಷ ಇರ್ತಲ್ಲ ಸರ್. ಇದು ರೈತರನ್ನ ಬಹಳ ಹಾಳು ಮಾಡಿದ್ರೆ. ಈಗ ನಮ್ಮಲ್ಲಿ ನಿಂಬೆ ಗಿಡದ ನಾಡ್ ಅಂತ ಹೇಳಿ ಕರಿತೇವಲ್ಲ, ಇನ್ನು ಮುಂದಿನ ದಿನಮಾನದೊಳಗೆ ನಿಂಬಿಕಾಯಿ ಸಿಗಲಾರಂತ ಪರಿಸ್ಥಿತಿ ಆರ್ ಸರ್. ಈಗ ನಿಮ್ಮ ಊರಾದ್ರೂ ನಿಂಬೆ ಗಿಡನೇ ರೀ, ನಮ್ದು ಆದ್ರೂ ನಿಂಬೆ ಗಿಡದ ಊರೇ ರೀ. ಮುಂದಿನ ದಿನಮಾನದೊಳಗೆ ನಾ ಯೂನಿವರ್ಸಿಟಿ ಒಳಗೆ ಹೇಳ್ತೇನೆ ಸರ್, ಧಾರವಾಡ ಯೂನಿವರ್ಸಿಟಿ ಒಳಗೆ ಹೇಳಿನಿ, ಕೃಷಿ ವಿಜ್ಞಾನ ಕೇಂದ್ರದವ್ರಿಗೆ ಹೇಳ್ತೀನಿ, ಸೈಂಟಿಸ್ಟ್ರಿಗೆ ಎಲ್ಲ ಹೇಳಿನಿ ಸರ್. 10 ವರ್ಷ ಆಯ್ತು ಹೇಳತ್ತೀನಿ, ಮುಂದಿನ ದಿನದೊಳಗೆ ನಮ್ಮಲ್ಲಿ ನಿಂಬೆ ಗಿಡ ಸಿಗೋದೇ ಬಹಳ ಕಠಿಣ ಅದ. ಎಲ್ಲರೂ ಗಿಡದ ಬಡ್ಡಿಗೆ ನೀರು ಬಿಡ್ತಾರ. ಅವಾಗ ಮಳಿ ನೀರ ಮತ್ತು ಬಾಯಿ ನೀರು ಇದ್ದವ್ರಿ ಸರ್. ಬಾಯಿ ನೀರಿನೊಳಗೆ ಎಷ್ಟು ತರದ್ದು ಫ್ಲೋರೈಡ್ ಕ್ಲೋರೈಡ್ ಸೋಡಿಯಂ ಇದ್ದಿಲ್ಲ ಸರ್, ಟಿ ಡಿ ಎಸ್ ಇಟ್ಟಿದ್ದಿಲ್ಲ. ಬಹಳ ಅಗ್ದಿ ಹಸು ಆದಕ್ಕ ಕುಡಿದ್ರೆ ನೀರ ಹೊಟ್ಟೆ ತುಂಬಂತ ನೀರಿದ್ದುರಿ. ಅವಾಗೆಲ್ಲ ನೀರು ಗಿಡದ ಬಡ್ಡಿಗೆ ಬಿಟ್ಟಾರಿ ಸರ್, ಅವಾಗೇನು ತೊಂದರೆ ಆಗಿಲ್ಲ. ಅದೇ ಚಾಳಿನು ಈಗನು ಮಾಡ್ಲಕ್ ಹೊಂಟಾರಿ. ಈ ಬೋರಿನ ನೀರು 1000 ಪುಟ್ಟಿ ತಳಗಿನವ್ರಿ, 300-600 ಅದಾರ ಸರ್. ಅವು ಎಲ್ಲ ಬಹಳ ಹಾರ್ಡ್ ವಾಟರ್ ಅದಾವ್ರಿ. ಆ ಹಾರ್ಡ್ ವಾಟರ್ ಗಿಡದ ಬಡ್ಡೆ ಬಿಡನ್ನ ಅಲ್ಲಿ ಬೇರ್ ಕೊಳೆಯುತ್ತವ್ರಿ, ನೆಲ ಗಟ್ಟಿ ಆಗ್ತವ್ರಿ, ಮಣ್ಣಿನ ಕಣಕಣಗಳ ನಡ್ಬರ್ಕ ಗಾಳಿ ಬೆಳಕ ಆಡುವಂತ ಸಿಸ್ಟಮ್ ಇರ್ತದೆ ಸರ್. ನಿಸರ್ಗದೊಳಗೆ ನಿಯಮ ಅದ್ರಿ ಅದು, 50% ತೇವಾಂಶ, 50% ಗಾಳಿ ಆಡುವಿಕೆ ಇರ್ತದೆ. ಈ ನೀರಿನೊಳಗಿನ ಈ ಸೋಡಿಯಂ ನೀರು ಏನ್ ಮಾಡ್ತಾರಿ, ಆ 50% ಗಾಳಿ ಆಡುವಿಕೆ ಮತ್ತು ನೀರೇನು ತೇವಾಂಶ ಇರುವಂತ ಗ್ಯಾಪ್ ಸ್ಥಳ ಎಲ್ಲ ಡಾಂಬರ್ ಸಿಡಿಕಿನಂಗೆ ಗಟ್ಟಿ ಮಾಡಿಬಿಡ್ತಾರೆ ಸರ್. ಅಲ್ಲಿ ಅವಾಗ ಬೇರ್ ಕೊಳಿತಾವ್ರಿ ಸರ್, ಬೇರ್ ಕೊಳೆನ ಅದು ಗಮಸಿಸ್ ರೋಗ ಬಂದು ಗಿಡಗಳು ಒಣಗ್ಲಕ್ ಶುರು ಮಾಡ್ತಾರೆ. ಇವ್ರು ಔಷಧ ಹೊಡಿತಾರೆ ಮ್ಯಾಗ್ರಿ, ಖರೆ ಮಣ್ಣಿನೊಳಗೆ ಏನಾಗ್ಯದ ಅನ್ನೋದು ಯಾರು ಕಂಡಿಡಿಯಂಗಿಲ್ಲ. ಇದು ಎಲ್ಲ ನೀರಿನಿಂದ ಆಗ್ತಾರೆ ಸರ್. ಇದು ಆ ನೀರಿನಿಂದ ಆಗಂತದ್ದು ಏನಾರ ನಾವು ಮಾಡ್ಬೇಕಂದ್ರೆ ಲೀಟರ್ 2 ಲೀಟರ್ ಆರೋ ನೀರು ಮಾಡಿ ಕುಡಿಬೋದು ಸರ್. ಹೊಲಗ್ ಬಿಡಂತ ಹ್ಯಾಂಗ್ ಮಾಡ್ಬೇಕಂತ ಸರ್ಚ್ ಮಾಡಿಗೆ ಈ ಕಂಡೀಷನರ್ ಜರ ಅನುಕೂಲ ಆಗ್ತದ ಅಂತ ಹೇಳಿ ಗೊತ್ತಾಯ್ತು. ಅಂದ್ರೆ ನೀರ್ ಹಾಳಾಗಂಗಿಲ್ಲ, ಹಾಳಾಗಂಗಿಲ್ಲ, ಬಿಟ್ಟಿದ್ದ ನೀರಿಗೆ ಮಣ್ಣಿನೊಳಗ ಈ ಇದು ಒಳೆ ಆಗಂಗಿಲ್ಲ ಸರ್, ಉಪ್ಪಿನ ಅವಶ್ಯ ಶೇಖರಣೆ ಆಗಂಗಿಲ್ಲ. ಹಂಗ ನೋಡ್ಲಿಕ್ಕಾಗಿ ನೋಡ್ದೇವು, ಒಂದು ತೀರ್ಮಾನಕ್ ಬಂದೇವ್ರಿ ಸರ್ ನಾವು. ರೊಕ್ಕ ಎಟ್ಟರ ಯಾಕೆ ಹೋಗಲಕ್ಕ ಅಂತ ಹೇಳಿಸಿದ ಅತರ್ಗದ ಜ್ಞಾನಯೋಗ ಆಶ್ರಮದ ಈಶ್ ಪ್ರಸಾದ್ ಅಪ್ಪೋರ ಆಶ್ರಮದೊಳಗ ಕಣೇರಿ ಮುತ್ತೆ ಅವ್ರಿಗೆ ಬಂದಿದ್ರಿ ಒಂದ್ಸಲ ನೋಡಿ ನಮ್ಮ ಕಾರ್ಯಕ್ರಮ ಮುಕ್ತಾಯಕ. ಆ ಟೈಮ್ದಾಗ ಆ ಕಂಡೀಷನರ್ ಅವರು ತಮ್ಮ ಇನ್ಸ್ಟ್ರೂಮೆಂಟ್ ತಗೊಂಡು ಬಂದಿದ್ರು. ಅವಾಗ ರೈತರಿಗೆ ಎಲ್ಲರಿಗೆ ಹೇಳಿದ್ರು, ಇದನ್ನು ಕುಂದ್ರಸೋದ್ರಿಂದ ನಿಮ್ ನಿಂಬಿಡೋ ಚಲೋ ಅಥವಾ ಮಣ್ಣಿನೊಳಗೆ ಬೂರ್ಸ್ ಬರಂಗಿಲ್ಲ, ಉಪ್ಪು ಶೇಖರಣೆ ಆಗಂಗಿಲ್ಲ ಅಂತ. ನಾನು ಅವ್ರು ರೊಕ್ಕ ಕೇಳಿದ್ಯಾರ ಸರ್, 1,000-2,000 ಆವೇನಂತೇಳಿ ಅವ್ರು 25,000, 30,000, 50,000, 140,000 ಹಿಂಗೆ ಹೇಳಿದ್ರು ಸರ್. ಒಕ್ಕಲಿಗಾರಿಗೆ ಅಷ್ಟೊಂದು ದುಡ್ಡು ಹಾಕೋದಾಗಲ್ಲ ಅಂತ ಹೇಳಿ ಕೆಲವೊಂದು ದಿನ ಇದು ಮಾಡಿದೆವು. ನಾವು ಎಲ್ಲ ವಿಚಾರ ಮಾಡ್ಲಿಕ್ಕಾಗಿ ನಾವು 1 ಎಕರೆದಿಂದ 5-10 ಲಕ್ಷ ರೂಪಾಯಿ ಉತ್ಪನ್ನ ನಿಂಬಿಡ್ದಾಗ ತಗೋತೇವು. ಒಂದು ಭಾಗ ಯಾಕೆ ನಾವು ಅದಕ್ಕೆ ನಿಂಬಿಡಕ್ ಚಲೋ ಆಗೋದಿತ್ತಂದ್ರೆ ಮಾಡಬಾರ್ದು ಅನ್ನೋದು ಧೈರ್ಯ ಮಾಡಿ ಒಂದು 4 ಮಂದಿ ತಯಾರಾಗಿವ್ರಿ ಸರ್. ಇನ್ನು ತೋಳು ಟೈಮ್ದಾಗ ಇವ್ರಿಗೆ ಮತ್ತೆ ಒಕ್ಕಲ್ತನದ ಏನೇ ಇದ್ರು ಇವ್ರಿಗೆ ಭಾಷೆ ನಾವು ಕೇಳ್ಬೇಕು ಅನಿಸ್ತು, ಕೇಳಿದೆವು. ಈಗೊಂದು ನಿನ್ನೆ ನಮಗೆ ಮಾಡಿಕೊಟ್ಟಾರೆ ಸರ್, ಬರೀ ಏನು ರೊಕ್ಕ ತೊಳಾರ್ದು ಮಾಡಿಕೊಟ್ಟಾರಿ. 2,500 ರೂಪಾಯಿದಾಗೆ ಖರ್ಚನ್ನಾಗ ಆತದ. ಅವ್ರ ಕಂಪ್ನಿಯು ಚಂದ ಮಾಡಿ ಆಮೇಲೆ ಅವರೆಲ್ಲ ಕಾರ್ನಾಗ ತಿರುಗಾಡೋದು, ಬಂಗ್ಲೆ ಕಟ್ಟಿದ್ದು, ಆಫೀಸ್ ಮಾಡಿದ್ದು, ಆ ವರ್ಕರ್ಸ್ಗಳಿಗೆಲ್ಲ ಹಿಂಗೆಲ್ಲನೂ ಕೂಡಿಸಿ ಆ್ಯಡ್ ಮಾಡಿ ಅದಕ್ಕೆ ಅಷ್ಟು ರೊಕ್ಕ ಆಗಿರ್ತದೆ. ಅಷ್ಟೇನು ರೊಕ್ಕ ಇರಂಗಿಲ್ಲ ಅದಕ್ಕೆ. ನಾವೊಂದು ಮಾಡಿಕೊಡ್ತೀನಿ, ಅದನ್ನು ಪ್ರಯೋಗ ಮಾಡಿರ್ತೇವೆ. ನಿನ್ನೆ ಎಲ್ಲಿ ಮನೆ ಮಾಡಿಕೊಟ್ಟರೆ ಸರ್, ನಿನ್ನೆ ಒಯ್ದು ಅದು ನರ್ಸರಿ ಜೋಡಿಸಿವು. ನಮ್ಗೆ ಅದು ವಿಶೇಷ ಅನಿಸಿ ಅನಿಸಿದೆ ಸರ್, ನೀರು ತಿಳಿಯಾತಾವ್ರಿ, ತಿಳಿಯಾಗ್ತದೆ. ಒಂದು ತುಸು ನೀರು ತಿಳಿನೇ ಇರ್ತಾವ, ಅದ್ರಾಗೆ ಒಂದರ 2 ಗ್ಲಾಸ್ನಾಗ ಹಾಕಿ ನೋಡಿದ್ರೆ ಒಂದರ ಪರ್ಕ್ ಅನಿಸ್ತದೆ. ಅದ್ರಾಗ ಕೈ ಆಡಿಸಿದ್ರೆ ಒಂದು ತುಸು ಏನೋ ಒಂಥರದ ಅನುಭವ ಆಗ್ತದೆ. ಇಲ್ಲಾಂದ್ರೆ ಮ್ಯಾಲ ಉಪ್ಪು ತೇಲ್ತಿರ್ತದೆ, ಅದು ಅದು ಬರ್ತದೆ ಸರ್, ಗೊತ್ತಾಗ್ತದೆ. ಈಗ ನಿನ್ನೆ ಅಟ್ಟು ಗೊತ್ತಾಗಿದ್ರಿ, ಒಂದು ತಿಂಗಳ 1.5 ತಿಂಗಳು ಆದ ಬಳಕ ಪೂರ್ಣ ಈ ಬೇರಿನೊಳಗೆ ಬಹಳ ಅಗ್ದಿ ಬೆಳವಣಿಗೆ ಚಮತ್ಕಾರಕ ರಿಸಲ್ಟ್ ಬರ್ತದ ಕಣೇರಿ ಅಪ್ಪ ಅವರು ಹೇಳ್ಯಾರಿ. ಆ ನಂಬಿಕೆಯಿಂದ ನಾವು ಒಂದರ ಪ್ರಯೋಗ ಮಾಡಿ ನೋಡ್ಲಿಕ್ಕತ್ತೀರಿ ಸರ್. ಮುಂದಿನ ದಿನಮಾನದಾಗ ಚಲೋ ಆಗ್ತದ ತನಿಸ್ಯದ. ಅವರಿಂದ ಏನ್ ಸೇವೆ ಸಿಗ್ತದ ದೇವ್ರಿಗೆ ಮುಟ್ಲಿ ಅಡ್ಡಿಲ್ಲ. ಈಗ ಏನು ನೀವು ಹೋಮಿಯೋಪತಿ ಔಷಧ ಉಪಯೋಗ ಮಾಡಿ ಬೀಜ ಸಸಿ ನಾಟು ಎತ್ತರ ಆಗುವಂತವು ಅದಕ್ಕೆ ಒಂದರ ಲಕ್ಷಣ ಬರಂತ ನೋಡೋಣ. ಹೌದಪ್ಪ, ಸಸಿ ಬಹಳ ಒಳ್ಳೆ ಉತ್ತಮ ತೋಡ್ ನಮ್ಮಲ್ಲಿ ನೋಡಿದ್ರ ಅಂದ್ರೆ ಯಾರು ಹೊಳ್ಳಿ ಹೋಗಲ್ ಸರ್. ಏನು ನೀವು ಸಸಿ ಕೊಟ್ಟಿರಲ್ಲ, ಆ ಸಸಿಗಳ ಬೆಳವಣಿಗೆ ಹೆಂಗದ ಅಂತೀರಿ ಸರ್? ದಿನ ಯಾರಿಗೆ ಕೊಟ್ಟಿರ್ ಸರ್? ಈಗ ನಮ್ಗೆ ಅವ್ರಿಗೆ ಎಂದ್ ಬೆಟ್ಟ ಕಟ್ಟಾಗ್ಯಾರ ಆರ್ ತಿಂಗಳಾಯ್ತ್ರಿ, ಇನ್ನ ನಮ್ಮಲ್ಲಿ ಅದಾರ ಸಸಿ. ಈಗಾಗಲೇ ನಮ್ಗ ಬೆಳವಣಿಗೆ ಹೆಂಗ? ಬೆಳವಣಿಗೆ ಬಾಳ ಚಲೋ ಅದ ಸರ್. ಬೆಳವಣಿಗೆ ಬಾಳ ಅವಶ್ಯ ಇರ್ತಾರ ಸರ್. ಕೆಲವೊಂದ್ ಥಾವದಲ್ಲಿ ರೀ ನಾವ್ ಬಾಳ ಅಟ್ ಒಂದ್ 200 ನರ್ಸರಿ ತಿರುಗಾಡಿದ್ರಿ ಸರ್. ಬಾಳ ಅವಸರಲ್ಲೇ ಬೆಳೆದಿದ್ದು ರೈತರ ಬೆಲ್ಯಾಕ ಹೋಗಿ ಬಾಳ ಹತ್ತು ಕುಂಠಿತ ಆತದ್ರಿ. ಅವು ನಿಧಾನವಾಗಿ ಬೆಳೆದಿದ್ದು ರೈತರ ಬೆಲ್ಯಾಕ ಹೋಗಿ ಅಡ್ಜಸ್ಟ್ ಆತಾವ್ರಿ. ಅದಕ್ಕ ನಿಧಾನವಾಗಿ ಬಾಳ ಅಗ್ದಿ ನೋಡಿದ್ರ ಹೌದ್ ಹೌದ್ ಅನ್ನಂಗ್ ಬೆಳೆದಾವ್ರಿ. ಬೈಲ್ವಾರ್ರಿ ಹೆಂಗ್ ಇರ್ತಾವ ಹಂಗದಾರ್ ಸರ್. ಬಟ್ ಅಡ್ಡಿ ಇಲ್ಲ, ಬಾಳ ಒಳ್ಳೆ ವಿಚಾರ. ಯಾಕಂದ್ರ ಗಿರೀಶ್ ಭದ್ರಗೌಡ ಅವ್ರು ಏನ್ ಹೇಳಿದ್ರು ಅದನ್ನ ತಾವು ಫಾಲೋ ಮಾಡ್ತಾ ಇದ್ದೀರಿ, ಮತ್ತ ತಾವು ಕೂಡ ಏನು ಪ್ರಯೋಗಶೀಲ ರೈತರು ಇದ್ದೀರಿ, ಪ್ರಯೋಗ ಮಾಡಬೇಕು, ಹೊಸ ವಿಚಾರ ತಿಳಿಬೇಕು, ಮಂದಿಗೆ ತಿಳಿಸಬೇಕು ಅನ್ನುವಂಥದ್ದು ಈ ನಿಟ್ಟಿನೊಳಗೆ ಈಗೇನು ತಾವು ಮಾಡ್ತಾ ಇದ್ದೀರಿ, ಅದು ನಮ್ಮ ಉಳಿದಂತಹ ರೈತರಿಗೂ ಕೂಡ ಒಂದು ದಾರಿದೀಪ ಆಗಬಹುದು. ಇನ್ನೊಂದು ವಿಶೇಷ, ಈಗ ಸಸಿ ಇವ್ರ ಬೆಲೆಗೆ ತಂದು ಇಟ್ಟವ್ರಿ ಸರ್. ಕೆಲವೊಂದು ಅಂದ್ರ ಇಜಾಪುರಕ್ ಬಂದು ಹೊಳ್ಳಿ ಹೋಗೋರಿಗೆ ಇಲ್ಲಿದಿಂದ ನಮ್ ಇನ್ನು ಮತ್ತ ಆ ಕಡೆ ಬರ್ಲಿಕ್ಕಿಂತ ಒಳಗಾಗ್ತದೆ, ಇಲ್ಲೇ ಮಾಡಿದಾರಿ. ಅವರು ನಮಗ್ ಕೇಳ್ತಾರೆ ಸರ್, ಈ ನಿಮ್ ಮಗಿ ಹಚ್ಚದ ಬಳಕ ನಾವು ಎಷ್ಟು ದಿನ ಗೊಬ್ಬರ ಕೊಡ್ಬೇಕು, ಅವ್ಕೆ ಏನೇನ್ ಸಸಿ ಸಂರಕ್ಷಣೆ ತಗೋಬೇಕು, ಏನ್ ಔಷಧ ಹಾಕ್ಬೇಕು, ಬೆಳಿಲ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕ ಕೇಳ್ತಾರ. ನಾವ್ ಹೇಳೋದಕ್ಕಿಂತ ಅವ್ರು ಇಲ್ಲಿ ಹೇಳಿ ಕಳ್ಸಿದ್ರಪ್ಪ ಅಂದ್ರೆ ಅವ್ರಿಗೆ ಬೆಳವರಿಗೆ ಅನುಕೂಲ ಆಗ್ತದೆ. ಅದೊಂದು ಮಾಡ್ಬೇಕಂತ ಮಾಡಿದಾರೆ ಸರ್. ಅವರು ಒಂದ್ ಸಣ್ಣ ನರ್ಸರಿ ಮಾಡ್ಯಾರಿ, ನಮ್ ಸಸಿಗಳನ್ನ ತಂದು ಇಟ್ಟಿದ್ದಾರೆ. ಈ ಕಡೆ ಯಾರು ದೂರಿನವ್ರು ಬಂದು ನಮ್ಮಲ್ಲಿ ಬಂದು ಹೋಗೋದಕ್ಕ ಒಂದ್ ಇಲ್ಲಿದೆ ಒಯ್ದ್ರಂದ್ರೆ ಅವ್ರಿಗೂ ಒಂದ್ ಅನುಕೂಲ ಆಗ್ತದೆ, ಒಂದು ವ್ಯವಸ್ಥೆ ಮಾಡಿದ್ರು ಸರ್. ಅಡ್ಡಿ ಇಲ್ಲ. ರಾಜಶೇಖರ್ ನಿಂಬರಿಯವರೇ, ತಮಗೆ ಯಾರಾದ್ರೂ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಹೇಳ್ತೀರಿ? ಹ್ಞೂ ಸರ್ ಹೇಳಿ. 99 ಸರ್ 7 2 6 1 3 2 7 3 5 6 ರೀ. ಆತ್ಮೀಯರೇ, ಈಗ ಏನು ರಾಜಶೇಖರ್ ನಿಂಬರಿಗೆ ಅವರು ಈ ಹೋಮಿಯೋಪತಿ ಔಷಧಗಳ ಒಂದು ಪ್ರಯೋಗ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ತಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರ ಕಡೆಯಿಂದ ಪಡಿಬಹುದು, ಅನುಭವ ಪಡಿಬಹುದು. ನಾನು ಅವ್ರ ನಂಬರ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9972612767 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ರಾಜಶೇಖರ್ ನಿಂಬರಿಗೆ ಅವರೇ, ಈ ಏನು ಪ್ರಯೋಗ ಯಶಸ್ವಿಯಾಗಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇಂಥ ಪ್ರಯೋಗಗಳಿಂದ ನಮ್ಮ ರೈತರ ಬದುಕು ಇನ್ನೂ ಹಸನಾಗಲಿ, ಅವರಿಗೆ ಪ್ರಗತಿ ಆಗಲಿ ಅಂತೇಳಿ ನಾವು ಕೂಡ ಹಾರೈಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ಭಾಗವಹಿಸಿದ್ದೀನಿ. ನಮಸ್ಕಾರ. ಆತ್ಮೀಯರೇ, ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಡ ಅವರು ಕೂಡ ಇದ್ದಾರೆ. ಅವರ ಏನು ವಿಚಾರಗಳದಾವ, ಹೋಮಿಯೋಪತಿ ಔಷಧಗಳನ್ನು ಉಪಯೋಗ ಮಾಡಿ ಬೆಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಮತ್ತು ಬೆಳೆಯ ಇಳುವರಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವರು ಈ ಹೋಮಿಯೋಪತಿ ಮೆಡಿಸಿನ್ಗಳನ್ನು ಯಾವ ರೀತಿ ನಾವು ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ರೈತರಿಗೆ ಒಂದು ತರಬೇತಿ ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗ ಏನು ರಾಜಶೇಖರ್ ನಿಂಬರಿಗೆ ಅವರು ತಮ್ಮ ನಿಂಬಿ ಬೀಜಗಳ ಒಂದು ಬೀಜೋಪಚಾರ ಮಾಡಿ ಅವುಗಳನ್ನು ಬೆಳೆದಿದ್ದಾರಲ್ಲ ನರ್ಸರಿ ಒಳಗೆ, ಆ ಔಷಧ ಯಾವುದು ಅವರು ಬಳಸಿದ್ದಾರೆ, ಅವರಿಗೆ ಯಾವ ರೀತಿ ತಾವು ಹೇಳಿ ಈ ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ನೀಡಿದ್ರಿ? ಆಕ್ಚುಲಿ ನಾವು ಹೋಮಿಯೋಪತಿಯಲ್ಲಿ ಬೀಜೋಪಚಾರ ಅಂತ ಹೇಳಿ ಕೆಲವೊಂದು ಮೆಡಿಸಿನ್ಸ್ ಬರತೈತಿ, ಅದರಲ್ಲಿ ಸೈಲೇಷಿಯಾ ಆಗಿರ್ಬೋದು, ಕ್ಯಾಲೆಂಡರ್ಲ ಆಗಿರ್ಬೋದು, ಕೆಲವೊಂದು ತುಂಬಾ ವೆರೈಟಿ ಮೆಡಿಸಿನ್ಸ್ ಅವ. 5,000 ವೆರೈಟಿ ತರ ಮೆಡಿಸಿನ್ಸ್ ಅದಾವ. ಡಿಫ್ರೆಂಟ್ ಡಿಫ್ರೆಂಟ್ ಬೆಳೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಇರ್ತೈತಿ. ಮತ್ತ ಇದರಲ್ಲಿ ನಮಗೂ ಕೂಡ ನಮಗೊಬ್ರು ಮಾರ್ಗದರ್ಶಕರು ಉಳಿದಾರೆ, ಡಿ ವಿ ರಮಣರಾವ್ ಸರ್ ಅಂತ ಹೇಳಿ, ಅವರಿಗೆ ಸುಮಾರು 30 ವರ್ಷದ ಹೋಮಿಯೋಪತಿ ಅನುಭವ. ಅವರು ನಮಗೆ ಮಾರ್ಗದರ್ಶನ ಕೊಟ್ಟು ಅವ್ರ ಮಾರ್ಗದರ್ಶನದಿಂದ ನಾವೊಂದು ಸ್ವಲ್ಪ ಟೆಕ್ನಾಲಜಿ ಅದರಲ್ಲಿ ಅಡಾಪ್ಟ್ ಮಾಡಿ ಮೊದಲನೇದಾಗಿ ನಮಗೆ ಲ್ಯಾಂಡ್ ಪ್ರಿಪರೇಷನ್ ಹಿಡ್ಕೊಂಡು ಬೀಜೋಪಚಾರ ಅಂದ್ರೆ ಹೋಮಿಯೋಪತಿ ಬೀಜೋಪಚಾರ ಮಾಡೋದ್ರಿಂದ ಕೆಲವೊಂದು ಸೀಡ್ಸ್ ಭಾರಿ ಹಾರ್ಡ್ ಇರ್ತಾವು, ಅವಕ್ಕೆ ಜಾಸ್ತಿ ಟೈಮ್ ನೀರಲ್ಲಿ ನೆನೆ ಇಡಿಸು ಮಾಡಬೇಕು. ಕೆಲವೊಂದು ಲೈಟ್ ಇರ್ತಾವ, ಅವಕ್ಕೆ ಕಡಿಮೆ ಅವಧಿ. ಈ ಟೈಮ್ ಡ್ಯೂರೇಷನ್ನು ನಾವು ಎಷ್ಟು ನಿಮಿಷ ಎಷ್ಟು ಮೆಡಿಸಿನಲ್ಲಿ ನಾವು ಅದನ್ನು ಬೀಜೋಪಚಾರ ಮಾಡಬೇಕು, ಇದ್ರ ಬಗ್ಗೆ ಸಾಕಷ್ಟು ನಾವು ವೈಯಕ್ತಿಕವಾಗಿ ಸ್ಟಡಿ ಮಾಡಿ ಅದರದ್ದು ಅನುಭವ ರಿಸಲ್ಟ್ ತಗೊಂಡು ಈಗ ಸಾಮಾನ್ಯವಾಗಿ ನಾವು ರೈತರಿಗೆ ಹೇಳಿದಾಗ ಇಮಿಡಿಯೇಟ್ಲಿ ಯಾರೂ ನಂಬುದಿಲ್ಲ. ಅದಕ್ಕೆ ನಾವು ರೈತರಿಗೆ ಯಾವ ರೀತಿ ಇತ್ತಂದ್ರೆ ನೀವು ಇದನ್ನ ಪ್ರಯೋಗ ಮಾಡಿ ನೋಡ್ರಿ, ಸ್ವಲ್ಪ ಪ್ರಯೋಗ ಮಾಡಿ ನೋಡ್ರಿ, ಈ ವರ್ಷ ಪ್ರಯೋಗ ಮಾಡಿ ನೋಡಿ, ಅದರಲ್ಲಿ ಸಕ್ಸಸ್ ಅನಿಸಿದ್ರೆ ಮುಂದುವರಿಯೋಣ ಅಂತ ಹೇಳಿ ಆ ದೃಷ್ಟಿಕೋನ ಇಟ್ಕೊಂಡು ನಾನು ರೈತ ರಾಜಶೇಖರ್ ನಿಂಬರಿಗೆ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ಸರ್, ನಿಂಬಿ ನೀವು ಬೆಳಿತೀರಿ, ನಿಂಬಿ ಬೀಜ, ನಿಂಬಿ ಬೆಳಿ ಅದು ಎಲ್ಲ ಅಗಿ ಮಾಡ್ತೀರಿ ನರ್ಸರಿಯಲ್ಲಿ? ಈಗ ನಾವು ಸಾಕಷ್ಟು ರೈತರಿಗೆ ನಿಂಬಿ ಗಿಡಗಳಿಗೆ ಪ್ರಯೋಗ ಮಾಡಿದ್ದೀವಿ. ಅಂದ್ರೆ ನಿಂಬಿಯಲ್ಲಿ ಹೂವು ಕಾಯಿ ಕೊರತೆ ಇತ್ತಂದ್ರೆ ಅಲ್ಲಿ ಹಾರ್ಮೋನ್ಸ್, ಕೆಲವೊಂದು ಗಿಡಗಳಿಗೆ ಹಾರ್ಮೋನ್ಸ್ ಇನ್ ಬ್ಯಾಲೆನ್ಸ್ ಆಗಿತ್ತಂದ್ರೆ ನಮ್ಮ ಮೆಡಿಸಿನ್ದಿಂದಾನೇ ಬಳಸಿ ಸಕ್ಸಸ್ ಆಗಿದ್ದು 3 ವರ್ಷದ ತನಕ ಯೂಸ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ರಿಸಲ್ಟ್ ಚೆನ್ನಾಗಿ ಬಂದಿದೆ, ಫೀಡ್ಬ್ಯಾಕು ಇದೆ. ಅದೇ ರೀತಿ ನಾವು ನರ್ಸರಿಗೆ ನಾವು ಜಾಸ್ತಿ ಪ್ರಯೋಗ ಮಾಡಿರಲಿಲ್ಲ. ನನಗೆ ನೆನಪಾಗಿದ್ದು ರಾಜಶೇಖರ್ ನಿಂಬರಿಗೆ ಸರ್, ಅವರು ಸಾವಯವ. ಮತ್ತೆ ಇನ್ನೊಂದು ಇದು ಹೋಮಿಯೋ ಮೆಡಿಸಿನ್ ಸಾವಯವ ಮಾಡ್ತಾರಲ್ಲ ಈಗ ಜೀವಾಮೃತ ಗೋಕುಮಂತ, ಇದ್ರ ಜೊತೆ ಆಸ್ ಎ ಫ್ರೆಂಡ್ಲಿ ಭಾರಿ ಚಂದ ವರ್ಕ್ ಮಾಡ್ತೈತಿ ಹೋಮಿಯೋಪತಿ. ಬಟ್ ಕೆಮಿಕಲ್ ರಾಸಾಯನಿಕ ಜೊತೆ ವರ್ಕ್ ಮಾಡಲ್ಲ ಹೋಮಿಯೋ, ಹೋಮಿಯೋನೇ ಜೀರೋ ಆಗಿಬಿಡ್ತೈತಿ. ಹಿಂಗಾಗಿ ನಾವು ಸಾವಯವ ಜೊತೆ ಇದನ್ನ ಸ್ವಲ್ಪ ನಾವು ಕೆಲವೊಂದು ಈ ಕ್ಲೈಮೇಟ್ ಕಂಡೀಷನ್ ಇರ್ತೈತಿ, ವಾತಾವರಣ ಬದಲಾವಣೆ ಇರ್ಬೋದು, ಆಮೇಲೆ ಮಣ್ಣಿನಲ್ಲಿ ಕೆಲವೊಂದು ಬರ್ತಕ್ಕಂಥ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳು ಅದನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಥರ ಮೆಡಿಸಿನ್ಸ್ ಮಾಡಿದ್ದೀವಿ. ಸುಮಾರು ಒಂದು 3 ವರ್ಷದಿಂದ ನಾವು ಇದನ್ನು ಪ್ರಾಯೋಗಿಕವಾಗಿ ರೈತರಲ್ಲಿ ಮಾಡಿದ್ದು, ರೈತರು ಬಂದು ರಿಸಲ್ಟ್ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಬಂದಿದೆ. ಆಮೇಲೆ ಇದೇನೆ ಇಟ್ಕೊಂಡು ನಾವು ರಾಜಶೇಖರ್ ನಿಂಬ್ರಿ ಸರ್ ಬೀಜ ಹಾಕಿ ಅದರಲ್ಲಿ ಜರ್ಮಿನೇಷನ್ನು ಕರೆಕ್ಟ್ ಆಗಿದೆ, ಆಮೇಲೆ ಬೆಳೆಗಳು ಈಕ್ವಲ್ ಆಗಿ ಬರ್ತಾವು, ಆಮೇಲೆ ಇದರದ್ದು ಕಾಸ್ಟು ಕಡಿಮೆ ಮೆಡಿಸಿನ್ದು, ವಿಶೇಷವಾಗಿ ಹೋಮಿಯೋ ಮೆಡಿಸಿನ್ಗೆ ಎಕ್ಸ್ಪೈರ್ಡ್ ಡೇಟ್ ಕೂಡ ಇರೋಂಗಿಲ್ಲ. ಇದರಲ್ಲಿ ಒಂದು ವಿಶೇಷತೆ ಏನತ್ತಂದ್ರೆ ನಾವು ಬೀಜೋಪಚಾರಕ್ಕೆ ಕಾಮನ್ ಮೆಡಿಸಿನ್ಸ್ ಬರ್ತೈತಿ ಎಲ್ಲ ಬೆಳೆಗೂ, ಬಟ್ ಮುಂದೆ ಬೆಳೆಗಳಿಗೆ ಸ್ಪ್ರೇ ಮಾಡ್ಬೇಕಾದ್ರೆ ಕಾಮನ್ ಮೆಡಿಸಿನ್ ಬರಲ್ಲ. ಈಗ ನಾವು ನಿಂಬೆಗೆ ನಾವು ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಪ್ರೇ ಮಾಡ್ಬೇಕಾದ್ರೆ ನಿಂಬೆ ಮೆಡಿಸಿನೇ ಯೂಸ್ ಮಾಡಬೇಕು. ಇನ್ನು ಬೇರೆ ಅದೇ ಮೆಡಿಸಿನ್ ಒಯ್ದು ಬೇರೆದಕ್ಕೂ ಯೂಸ್ ಆಗ್ತದಂತಂದ್ರೆ ಅದಕ್ಕೆ ಯೂಸ್ ಆಗಲ್ಲ, ಅದಕ್ಕೆ ಮತ್ತೆ ಬೇರೆ ಮೆಡಿಸಿನ್ ಇರ್ತೈತಿ. ಆಮೇಲೆ ನಾವು ಪ್ರತಿಯೊಂದು ಬೆಳೆಗಳದ್ದು ಇನ್ಫಾರ್ಮೇಶನ್, ಯಾಕಂದ್ರೆ ನಾವು ರೈತರಿಗೆ ಏನು ಹೇಳ್ತೀವಿ ಹಿಂಗಾಗ್ಯಾದ್ರೆ ಇದಕ್ಕೆ ಮೆಡಿಸಿನ್ ಕೊಡ್ರಿ ಅಂತಂದ್ರೆ ಮೆಡಿಸಿನ್ ಕೊಡೋಂಗಿಲ್ಲ, ಯಾಕಂದ್ರೆ ಅವರು ವಾಟ್ಸಪ್ಪಲ್ಲಿ ಅದರದ್ದು ಫೋಟೋ ಕಳಿಸ್ತಾರೆ, ಅದರದ್ದು ವಾತಾವರಣ ಅದು ಯಾವ ರೀತಿ ಅದ ಅದನ್ನ ನೋಡಿಕೊಂಡು ಅದಕ್ಕೆ ಏನು ಸೂಕ್ತ ತಿಳ್ಕೊಂಡು ನಾವು ಮೆಡಿಸಿನ್ ಪ್ರಾಪರ್ಟಿನ ಬ್ಯಾಲೆನ್ಸ್ ಮಾಡಿ ರೈತರಿಗೆ ಕೊಡ್ತೀವಿ. ಈಗ ಕಬ್ಬಲ್ಲಿ ಪ್ರಯೋಗ ಮಾಡಿದ್ದಾರೆ, ನಿಂಬೆಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಆಮೇಲೆ ತೊಗರಿಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಆಮೇಲೆ ಕಡಲೆಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಜೋಳ, ಗೋಧಿ, ಮೆಕ್ಕೆಜೋಳ. ಹಿಂಗ ಸುಮಾರು ನಾವು ಒಂದು 2-3 ವರ್ಷದಲ್ಲಿ ಸುಮಾರು ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಒಂದು 5,000 ಎಕರೆ ತನಕ ನಾವು ರೈತರಿಗೆ ಇದು ಮೆಡಿಸಿನ್ ಪ್ರಾಯೋಗಿಕವಾಗಿ ಕೊಟ್ಟು ಸಕ್ಸಸ್ ಆಗಿದ್ದಾರೆ. ಇನ್ನು ತೋಟಗಾರಿಕೆ ಬೆಳೆಗಳು ಹೋದ್ರೆ ದ್ರಾಕ್ಷಿ, ದಾಳಿಂಬೆ, ಅದರಲ್ಲಿ ಕಾಂಡ ಕೊರಕ ಅವು ಕೆಲವೊಂದು ಸಲ ಅದನ್ನು ಕೂಡ ನಾವು ಇದರಿಂದ ಕಂಟ್ರೋಲ್ ಮಾಡಿದ್ದೀವಿ. ಇನ್ನು ಒಂದು ಸ್ವಲ್ಪ ಹೆಚ್ಚಿನ ರೀತಿ ರೈತರಿಗೆ ಅನುಭವ ಆಗ್ಬೇಕಂತಂದ್ರೆ ಸ್ವಲ್ಪ ಸ್ವತಃ ಅವರು ಅನುಭವ ಪಡ್ಕೊಂಡಾಗ ಮಾತ್ರ ಅದರ ಪರಿಪೂರ್ಣ ಮಹತ್ವ ಏನಂತ ಗುರುತಾಗ್ತದೆ. ಈಗೇನು ರಾಜಶೇಖರ್ ನಿಂಬರಿಗೆ ಅವರು ಪ್ರಯೋಗ ಮಾಡಿದ್ರು ನೀವು ಹೇಳದಂಗ, ಅವರಿಗೆ ಖುಷಿ ಆಗ್ಯದ, ಅವ್ರು ಏನು ರಿಸಲ್ಟ್ ಬಂದದ ಅವರಂತೂ ಹೇಳಿದಾರೆ ಒಳ್ಳೆ ಖುಷಿ ಆಗ್ಯದ, ಬಹಳ ಚಲೋ ಅದ ಅಂತ ಹೇಳಿ. ನಿಮಗೆ ಏನು ಫೀಡ್ಬ್ಯಾಕ್ ಬಂದಿದೆ ಅವರಿಂದ? ಸರ್ ನನಗೆ ಫಸ್ಟ್ ಏನ ಸರ್ ಹೇಳಿದ್ರು, ನಾನು ಹಂಗೆ ಸರ್ ಜೊತೆ ಮಾತಾಡ್ತಾ ಇರ್ತೇನೆ, ನನಗೆ ಇವತ್ತೇನ್ರೆ ಒಂದು ಪ್ಲಾಂಟೇಶನ್ ಆತರ ಮುಂದೆ ಒಂದು ವಾರದಾಗ ಏನಾತ್ರಿ ಅಂತ ಕೇಳ್ತೇನೆ ಅವ್ರು, ಮತ್ತೆ ಅವರು ಹೇಳ್ತಾರೆ ಫೋನ್ ಮಾಡಿ ನಮಗೆ. ಯಾಕಂದ್ರೆ ಪ್ರತಿಯೊಂದು ಸ್ಟೇಜ್ ಅಲ್ಲಿನೂ ಅದ್ರ ಬದಲಾವಣೆ ಅದ್ರ ಇದನ್ನ ಆಗ್ಲೇ ತಾನೆ ನಾವು ರಾಜಶೇಖರ್ ಸರ್ ಹೇಳಿದ್ರು, ಅದು ಎಲ್ಲ ಯೂನಿಫಾರ್ಮ್ ಆಗಿ ಬರ್ತೈತಿ, ಗ್ರೋತ್ ಆಗ್ತೈತಿ. ಈ ಸದ್ಯಕ್ಕೆ ನಾವು ನರ್ಸರಿಗೆ ಪ್ರಯೋಗ ಮಾಡಿದ್ದೀವಿ. ನರ್ಸರಿಯಲ್ಲಿ ಈಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದ ಹಾಗೆ ಬೆಳೆಯಾಗ ಅದಕ್ಕೆ ಸರಿಯಾದ ರೀತಿ ಪೌಷ್ಟಿಕ ಅಂಶ ಇದ್ದು ಚೆನ್ನಾಗಿ ಬೆಳೆದ್ರೆ ಮುಂದದು ಬೇರೆ ವಾತಾವರಣಕ್ಕೆ ಎಲ್ಲರ ಹಚ್ಚಿದ್ರು ಕೂಡ ಸಸ್ಟೈನ್ ಆಗೋ ಚಾನ್ಸಸ್ ಇರ್ತದೆ. ಈಗ ನಾವು ಬೆಳೆಯುವ ಹಂತದಲ್ಲೇನೆ ಅದು ವೀಕ್ ಆತಂದ್ರೆ ಅದು ಬೇರೆ ಕಡೆ ಅಷ್ಟು ಸಸ್ಟೈನ್ ಆಗಲ್ಲ. ಅದಕ್ಕೆ ನಾವು ನರ್ಸರಿಯಲ್ಲಿ ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಒಂದು ಒಳ್ಳೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದ್ರಾಗ ಬೆಳಿಬೇಕಂತ ಹೇಳಿ ಅವರು ಬೀಜಗಳನ್ನ ಪ್ರಯೋಗ ಮಾಡಿದ್ದಾರೆ, ಅದರಲ್ಲೂ ಸಕ್ಸಸ್ ಅದ. ಮತ್ತೆ ನಮ್ಮಲ್ಲಿ ಕೆಲವೊಂದು ಅಗಿಗಳು ಇಟ್ಟಿದ್ದಾರೆ, ನಾನು ಅದರಲ್ಲಿ ಪ್ರತಿ ವೀಕ್ಲಿ ಅಪ್ಡೇಟ್ಸ್ ನೋಡ್ತಾ ಇರ್ತೀನಿ. ಯಾಕಂದ್ರೆ ಇದು ಹೆಂಗಂದ್ರೆ ಇದು ಒಂದು ವಿಶ್ವ ಇದ್ದಂಗ, ನಾವು ಪ್ರತಿ ಸರ್ತೆ ನಾವು ಹಳೆದನ್ನ ಕಲಿತು ಹೊಸದನ್ನ ತಿಳ್ಕೊತಾ ಇರಬೇಕು. ಹಂಗ ಬೆಳಿ ಹೆಂಗ ಹಳೆಯಲ್ಲಿ ಉದುರ್ತೈತಿ, ಹೊಸಲ್ಲಿ ಹೆಂಗೆ ಚಿಗುರ್ತಿರ್ತದಲ್ಲ, ಹಂಗ ಇದರಲ್ಲಿ ಸಾಕಷ್ಟು ಮಾಹಿತಿ ಇರ್ತದೆ. ಹೋಮಿಯೋಪತಿ ಅಂತಂದ್ರೆ ಇದು ಒಂದು ದೊಡ್ಡ ಯೂನಿವರ್ಸಿಟಿ, ಇದು ಪ್ರತಿಯೊಂದು ಇದರಲ್ಲಿನೂ. ಈಗ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಜನ ರೈತರಿಗೆ ಗುರುತಿಲ್ಲ ಕೃಷಿಯಲ್ಲಿ ಹೋಮಿಯೋ ಬಳಸ್ತಾರಾ ಇಲ್ಲ ಅಂತ. ಅದಕ್ಕೆ ಈಗ ನಾವು ಪ್ರಾಯೋಗಿಕವಾಗಿ ಇಲ್ಲಿ ಬಿಜಾಪುರ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಡಿ ವಿ ರಮಣರಾವ್ ಸರ್ ನೇತೃತ್ವದಲ್ಲಿ ಸಾಕಷ್ಟು ಜನ ರೈತರಿಗೆ ಅದರಲ್ಲಿ ಮಾರ್ಗದರ್ಶನ ತರಬೇತಿ ಅದು ಕೊಟ್ಟು ಪ್ರಯೋಗ ಮಾಡ್ತೀವಿ. ಒಟ್ಟಾರೆ ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ವಿಷಮುಕ್ತ ಆಹಾರ ಬೆಳಿಬೇಕು, ರೈತರ ಖರ್ಚು ಕಡಿಮೆ ಆಗಬೇಕು, ಅವರಿಂದ ಒಳ್ಳೆ ಆಹಾರನೂ ಬೇರೆಯವರಿಗೆ ಸಿಗಬೇಕು. ಒಳ್ಳೇದು ಗಿರೀಶ್ ಭದ್ರಗೌಂಡವ್ರೆ, ಒಳ್ಳೆ ಪ್ರಯೋಗಗಳನ್ನು ಮಾಡ್ತಾ ಇದ್ದೀರಿ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಸಹಿತ ನಮ್ಮ ರೈತರಿಗೆ ಒಂದು ಮಾರ್ಗದರ್ಶನ ಕೂಡ ನಾವು ಯಾವ ರೀತಿ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಇಂಡಿ ತಾಲೂಕು ಬೆನಕನಹಳ್ಳಿ ಗ್ರಾಮದ ಹಿರಿಯ ಪ್ರಗತಿಪರ ಸಾವಯವ ಕೃಷಿಕರಾದ ರಾಜಶೇಖರ್ ನಿಂಬರಗಿ ಅವರೊಂದಿಗೆ ಲಿಂಬೆ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ಕಬ್ಬಿಣದ ಮಡಿಕೆಯ ತೊಳೆದು ಎಂಬ ಪಾವಡೆ ಬಿಗೆದು ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ಬಿಗದು ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿಲಿಯಮ್ಮ ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿಲಿಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ಬಿಗದು. ಇನ್ನು ಮುಂದೆ ಕೇಳಿ ದುರ್ಗಪ್ಪ ಪರಾಜಯ ಹಾಗೂ ಹಣಮಂತ ಮತ್ತು ತಂಡದವರಿಂದ ಗೊಂದಲಿಯರ್ ಪದಗಳನ್ನು ಕೇಳೋಣ. ಆತ್ಮದಲ್ಲಿ ಅರಿವಿಗೆ ನೆನೆದು ಗುರುಸೂತ್ರದ ಹಗ್ಗವ ಪಿಡೆದು ಆತ್ಮದಲ್ಲಿ ಅರಿವಿಗೆ ನೆನೆದು ಗುರುಸೂತ್ರದ ಹಗ್ಗವ ಪಿಡೆದು ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಅಹಂಕಾರದ ಅಕ್ಕಿಯ ತಳಸಿ ಅಹಂಕಾರದ ಅಕ್ಕಿಯ ತುಳಸಿ ಸಂಸೈದ ಅರಳನ ತಗದು ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಬಾವಡ ಬಿಡದು ಮನ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ವಿಚಾರದ ಬೆಣ್ಣೆಯ ತೆಗೆದು ವಿಚಾರದ ಬೆಣ್ಣೆಯ ತೆಗೆದು ಮನ ಮೀಸಲ ತುಪ್ಪವಕಾಶಿ ವಿಚಾರದ ಬೆಣ್ಣೆಯ ತೆಗೆದು ಮನ ಮೀಸಲ ತುಪ್ಪವಕಾಶಿ ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನೆನೆಯಮ್ಮ ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆ ತೊಳೆದು ತನ ಎಂಬ ಬಾವರ ಬಿಡುದು ಮನ ಎಂಬ ಮೊಸರನ ಸೋಸಮ್ಮ ಕಲ್ಪನೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಕಲ್ಪನೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಮನಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ ಮನಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಬಾವಡ ಬಿಡದು ಮನ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಪಂಚಗದ ಸಜ್ಜಗ ತೆಗೆದು ನಿಚ್ಚಂಚದ ಹೋಳಿಗೆ ಮಾಡಿ ಪಂಚಗದ ಸಜ್ಜಗ ತೆಗೆದು ನಿಚ್ಚಂಚದ ಹೋಳಿಗೆ ಮಾಡಿ ಪಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊರೆದು ತನ ಎಂಬ ಬಾವರ ಬಿಡದು ಮನೆಯ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಚಿಕ್ಕಪುರದ ನಗರಕ್ಕೆ ಬಂದು ಚಿಕ್ಕಪುರದ ನಗರಕ್ಕೆ ಬಂದು ಪಟಮಂತ ಗೋಳ್ಳೋಡೆವೆಂದು ಚಿಕ್ಕಪುರದ ನಗರಕ್ಕೆ ಬಂದು ಪಟಮಂತ ಗೋಳ್ಳೋಡೆವೆಂದು ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ ಯುಗದಲ್ಲಿ ರೇಣುಕಿಯಾದ ಜಮದಾಗ್ನಿ ಋಷಿಯ ಸತಿಯನಸಿ ಪರಶುರಾಮನ ಪಡೆದೈ ದ್ರೋಪಾದ ಯುಗದಲ್ಲಿ ದ್ರೌಪದಿಯಾದೆ ಜೂಜಾಡಿಸಿದ ಹೋಗಿ ಪಂಚ ಪಾಂಡವರ ಪುತ್ರರಿಗೆ ಬೇಕಾದೆ ಪ್ರೀತಿಗದ ಬಾಲಗದ ಪಾಪಾತ್ಮವನ್ನು ಕಳೆದು ಮನಿ ಮನಿಗೆ ತಿರುಗಿಸಿದೆ ರೇಣುಕ ಯುಗದಲ್ಲಿ ರಘುರಾಮರ ಕೂಡಿ ಪ್ರೀತಿಲಿಂದ ಆರಣ್ಯ ಕನ್ನಡ ಕೋತಿಗಳಿಂದಲೇ ಚೇತಿವಿ ಕಟ್ಟಿಸಿ ಘಾತಕ ಮಾಡಿದ ರಾವಣನಿಗೆ ಜಗತ್ತಿಗೆ ಜನನಿ ಶಿವನ ಮಗಳು ರೇಣುಕಾ ಅಂಬಾ ಭವಾನಿ. ಹೌದು ಎಲ್ಲಮ್ಮ, ಭಕ್ತರ ಮನೆಗೆ ಹೋಗಿ ಭಕ್ತರ ಗುಣ ನೋಡೋ ಸಲುವಾಗಿ ಹೌದು ಬಂಕಾಪುರಿ ಪ್ಯಾಟಿ ಕನ್ನಯ್ಯನ ಮನೆಗೆ ಹೋಗ್ತಾ ಇದ್ದಾರೆ. 16 ಮಂದಿ ಮಕ್ಕಳು ಬಡವಗೆ ಕಡತ ಕನ್ನಯ್ಯಗೆ. ಹೌದು ಮಹಾ ಬಡತನ ಸೋಸದೆ ಆಳದಲ್ಲಿ. ಹೌದು ಆ ಬಡವಗೊಂದು 3 ಕುರಿಗೆ ಹೊಲ ಇನಾಮ ಕೊಟ್ಟಾರೆ, 5 2 ಎತ್ತು ಕೊಟ್ಟಾರೆ, 5 ಪಡಿ ಬೀಜ ಕೊಟ್ಟಾರೆ. ಬಡವಾ ಹೊಲದಾಗ ಬಂದು ಬೀಜ ಬಿತ್ತು ತಾನಾ